ರೈತ ಬಾಂಧವರೇ, ಈಗ ಕೇಳಿ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಕೆಎಂ ಅಂತ. ನಾನು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ನಿಮಗೆ ಈ ಒಂದು ದಿನ ತಿಳಿಸಲು ಇಚ್ಛಿಸುತ್ತಿರುವ ವಿಚಾರ ಏನಪ್ಪ ಅಂದರೆ, ಒಂದು ಆಂಡ್ರಾಯ್ಡ್ ಬೇಸ್ಡ್ ಮೊಬೈಲ್ ಅಪ್ಲಿಕೇಶನ್ ಕುರಿತಾಗಿ. ಈ ಒಂದು ಅಪ್ಲಿಕೇಶನ್ನ ಹೆಸರು ಬಂದ್ಬಿಟ್ಟು ದಾಮಿನಿ ಅಂತ. ಅಂದರೆ ಮಿಂಚು ಮತ್ತು ಗುಡುಗಿನ ಸಂವೇದನೆಗಳನ್ನು ನಿಮಗೆ ಮುನ್ಸೂಚನೆಯ ಮುಖಾಂತರ ತಲುಪಿಸ್ತಕ್ಕಂಥ ಮೊಬೈಲ್ ಅಪ್ಲಿಕೇಶನ್. ಸೊ ಇದೊಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಆಗಿದೆ. ಈ ಒಂದು ಆ್ಯಪ್ನ ನೀವೆಲ್ಲರೂ ಬಳಸ್ಕೊಬೇಕು ಅಂತ ನಾವು ಮನವಿ ಮಾಡ್ತಿದ್ದೇವೆ. ಈ ಒಂದು ಆ್ಯಪ್ನ ಯಾವ ರೀತಿ ಉಪಯೋಗಿಸೋದಪ್ಪ ಅಂದರೆ, ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು DAMINI ದಾಮಿನಿ ಅಂತ ಟೈಪ್ ಮಾಡಿದರೆ ನಿಮಗೆ ಮೋಡದ ಜೊತೆ ಮಿಂಚು ಮತ್ತು ನಾಲ್ಕು ಮಳೆ ಹನಿಗಳು ಇರತಕ್ಕಂಥ ಒಂದು ಚಿಹ್ನೆ ಕಾಣುತ್ತೆ. ಆ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿದರೆ ಈ ಆ್ಯಪ್ ಡೌನ್ಲೋಡ್ ಆಗುತ್ತೆ. ತದನಂತರ ನೀವು ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗಿರುತ್ತೆ. ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಆದಮೇಲೆ ನೋಂದಣಿ ಮಾಡ್ಕೊಬೇಕು ನೀವು ಯಾರಿಗೆ ಈ ಒಂದು ಆ್ಯಪ್ ಅಂತ. ಅಂದರೆ ಕೇಂದ್ರ ಸರ್ಕಾರ ಈ ಒಂದು ಆ್ಯಪ್ನ ಅಭಿವೃದ್ಧಿಪಡಿಸಿದೆ. ಕಾರಣ ಏನಪ್ಪ ಅಂದರೆ, ಇತ್ತೀಚೆಗೆ ನೀವೆಲ್ಲ ಕೇಳಿರ್ಬೋದು, ಈ ಕಳೆದ ಒಂದೂವರೆ ಅಥವಾ 2 ವರ್ಷದ ಹಿಂದೆ ಬಿಹಾರದಲ್ಲಿ ಒಂದಿನ ಗುಡುಗು ಮತ್ತು ಮಿಂಚು ಸಂಭವಿಸಿ 200 ಕುರಿಗಳು ಮತ್ತು 3 ಜನ ಕುರಿಗಾಯಿಗಳು ತೀರೋಗ್ತಾರೆ. ಸೊ ಈ ಒಂದು ನಿರ್ಧಾರದಿಂದ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂದರೆ, ಗುಡುಗು ಮತ್ತು ಮಿಂಚಿಂದ ಆಗ್ತಕ್ಕಂಥ ನಷ್ಟಗಳನ್ನು ತಪ್ಪಿಸ್ಬೇಕು ಅಂತ ಹೇಳಿ ಇಡೀ ದೇಶಾದ್ಯಂತ ಆ ಒಂದು 40-50 ದಿನಗಳ ಅಂತರದಲ್ಲಿ ಸೆನ್ಸಾರ್ಗಳನ್ನು ಇರಿಸ್ಬಿಟ್ಟು ಈ ಒಂದು ಆ್ಯಪ್ನ ಡೆವಲಪ್ ಮಾಡಿದೆ. ನೀವು ಈ ಒಂದು ಆ್ಯಪಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕಂದ್ರೆ ನೋಂದಣಿ ಮಾಡ್ಕೊಬಂದು. ಈ ಒಂದು ಆ್ಯಪ್ನ ವಿಶೇಷತೆ ಏನಪ್ಪ ಅಂದರೆ, ನೀವು ಸ್ವಯಂ ನಿಮಗೂ ರಿಜಿಸ್ಟರ್ ಮಾಡ್ಕೊಬೋದು, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ರಿಜಿಸ್ಟರ್ ಮಾಡ್ಬೋದು. ನೋಂದಣಿಯಲ್ಲಿ ಕೇಳ್ತಕ್ಕಂಥ ಮಾಹಿತಿ ನಿಮ್ಮ ಹೆಸರು, ಮೊಬೈಲ್ ನಂಬರು, ಅಡ್ರೆಸ್ಸು, ಪಿನ್ ಕೋಡು ಮತ್ತು ನಿಮ್ಮ ವೃತ್ತಿ ಬಗ್ಗೆ ಕೇಳುತ್ತೆ. ನೋಂದಣಿ ಆದ ನಂತರ ಈ ಆ್ಯಪ್ ನಿಮ್ಮನ್ನು ಮುಖಪುಟಕ್ಕೆ ಕರೆದುಕೊಂಡೋಗುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂದರೆ, ಮೇಲೆ ಒಂದು ಭೂತ ಕನ್ನಡಿ ಅಂದರೆ ಸರ್ಚ್ ಸಿಂಬಲ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಊರಿನ ಹೆಸರು, ಸ್ಥಳದ ನೇಮನ್ನು ನೀವು ಟೈಪ್ ಮಾಡಿ ಸರ್ಚ್ ಆಪ್ಷನ್ ಕೊಟ್ಟರೆ ನಿಮ್ಮ ಪ್ರಸ್ತುತ ಪ್ರದೇಶದ ಸುತ್ತಲಿನ 20-40 ಕಿಲೋಮೀಟರ್ ಡಯಾಮೀಟರ್ ಒಳಗಡೆ 0-15 ನಿಮಿಷಗಳಿಗೆ ಸಂಭವಿಸ್ತಕ್ಕಂಥ ಗುಡುಗು ಮತ್ತು ಮಿಂಚಿನ ಮುನ್ಸೂಚನೆಯನ್ನು ನೀಡುತ್ತೆ. ಯಾವ ರೀತಿ ಅಂದರೆ, ಆ ಒಂದು ಪ್ರದೇಶದ 20-40 ಕಿಲೋಮೀಟರ್ ಒಳಗಡೆ ಎಲ್ಲೆಲ್ಲಿ ಹಳದಿ ಬಣ್ಣದ ಗುಡುಗಿನ ಒಂದು ಚಿಹ್ನೆ ಕಾಣುತ್ತೋ ಅಲ್ಲಿ 5 ನಿಮಿಷದ ಒಳಗಡೆ ಗುಡುಗು ಮತ್ತು ಮಿಂಚು ಸಂಭವಿಸುತ್ತೆ ಅಂತ. ಎಲ್ಲಿ ಆಕಾಶ ನೀಲಿ ಬಣ್ಣದಲ್ಲಿ ನಿಮಗೆ ಎಲ್ಲಿ ಒಂದು ಸಿಂಬಲ್ ಬರುತ್ತೋ ಅಲ್ಲಿ 5-10 ನಿಮಿಷದ ಒಳಗಡೆ ಗುಡುಗು ಮತ್ತು ಮಿಂಚು ಬರುತ್ತೆ ಅಂತ. ಎಲ್ಲಿ ಮೋಡದ ಜೊತೆಗೆ ಗುಡುಗು ಮತ್ತು ಮಿಂಚಿನ ಸಿಂಬಲ್ ಇರುತ್ತೋ ಅಲ್ಲೇನಪ್ಪ ಅಂದರೆ 10-15 ನಿಮಿಷದ ಒಳಗಾಗಿ ನಿಮಗೆ ಗುಡುಗು ಮತ್ತು ಮಿಂಚು ಸಂಭವಿಸುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೆ ಈ ಒಂದು ಆ್ಯಪ್. ಇದೆಲ್ಲದರ ಜೊತೆಗೆ ಇರತಕ್ಕಂಥ ಉಪಯೋಗ ಏನಪ್ಪ ಅಂದರೆ, ಇದರಲ್ಲಿ ಗುಡುಗು ಮತ್ತು ಮಿಂಚು ಬಂದಾಗ ಏನು ಮಾಡಬೇಕು, ಏನು ಮಾಡಬಾರ್ದು ಮತ್ತು ಪ್ರಥಮ ಚಿಕಿತ್ಸೆಯ ಬಗ್ಗೆಯೂ ಸಹ ನಿಮಗೆ ಒಂದು ಮಾಹಿತಿ ಇರುತ್ತೆ. ಉದಾಹರಣೆಗೆ ಗುಡುಗು ಮತ್ತು ಮಿಂಚು ಬಂದಾಗ ನೀವು ಕಾರಲ್ಲಿ ಕುಂತಿದ್ರೆ ವಿಂಡೋ ಫುಲ್ ಕ್ಲೋಸ್ ಮಾಡಬೇಕು ಅನ್ನೋದಾಗಲಿ, ಈ ರೀತಿಯಾದ ಹಲವಾರು ಉಪಯುಕ್ತ ಮಾಹಿತಿಗಳು ಈ ಒಂದು ಅಪ್ಲಿಕೇಶನ್ನಲ್ಲಿ ನಿಮಗೆ ಲಭ್ಯ ಇರುತ್ತೆ. ಆದ್ದರಿಂದ ರೈತ ಬಾಂಧವರೇ, ನಾನು ನಿಮಗೆ ಹೇಳೋದೇನಪ್ಪ ಅಂದರೆ, ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಮಳೆಗಾಲದಲ್ಲಿ ಯಾವುದೇ ಒಂದು ಕಡೆಗೆ ಪ್ರಯಾಣ ಬೆಳೆಸಬೇಕು ಅಂತ ಇದ್ದರೆ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಮುಂಚಿತವಾಗಿ ಪ್ರೀ ಪ್ಲ್ಯಾನ್ಡ್ ಆಗಿದ್ದರೆ ಏನಾಗುತ್ತಪ್ಪ ಅಂದರೆ, ಗುಡುಗು ಮತ್ತು ಮಿಂಚಿಂದ ಆಗ್ತಕ್ಕಂಥ ಒಂದು ಪರಿಣಾಮವನ್ನು ತಗ್ಗಿಸ್ಬೋದು. ಅಂದರೆ ಗುಡುಗು ಮತ್ತು ಮಿಂಚಿಂದ ನಿಮಗೆ ಆಟೋಮೆಟಿಕಲಿ ಏನಾಗುತ್ತಪ್ಪ ಅಂದರೆ ಜೀವಹಾನಿನೇ ಸಂಭವಿಸುತ್ತೆ. ಅದಕ್ಕೋಸ್ಕರ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಉಪಯುಕ್ತವಾದ ಮಾಹಿತಿ ಸಿಗುತ್ತೆ, ಅದನ್ನು ನೀವು ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಅಪ್ಲಿಕೇಶನಲ್ಲಿ ಯಾವುದೇ ರೀತಿಯ ಅನುಮಾನಗಳಿದ್ದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 9632894144. ಧನ್ಯವಾದಗಳು ರೈತ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ ಯಾಕ್ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗೆ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ABARK ಕಾರ್ಡ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾದಂಥ ಸಾಂಕ್ರಾಮಿಕ ಕಾಯಿಲೆ, ಬಿಪಿ, ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. बहू रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6 डिजिट अल्फा न्यूमेरिक HUID कोड देखकर ही खरीदारी करें. जागो, ग्राहक जागो. उपभोक्ता मामले विभाग, भारत सरकार. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಈಗ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಯಳಗೋಡು ಗ್ರಾಮದ ಕೃಷಿಕ ಜಿಎಲ್ ಯೋಗೇಶ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಯಳಗೋಡು ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಜಿಎಲ್ ಯೋಗೇಶ್ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಸಾಕಷ್ಟು ಅವರ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಯೋಗೇಶ್ ಅವರೇ. ನಮಸ್ಕಾರ ಸರ್. ಯೋಗೇಶ್ ಅವರೇ, ಹೇಳಿ, ನೀವು ಈ ಒಂದು ಕೃಷಿ ವೃತ್ತಿ ಅಂತಂದ್ರೆ ಎಷ್ಟು ವರ್ಷಕ್ಕೆ ಇಲ್ಲಿ ಮಾಡ್ತಾ ಇದ್ದೀರಾ? ನಮ್ಮ ತಂದೆಯವರ ವೃತ್ತಿ ಅದೇಯಾ, ನಾವು ಬಂದು ಈಗ ನನ್ನ ಅನುಭವ 20 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಈ ಕೃಷಿ ವೃತ್ತಿಗೆ ಬಂದು 20 ವರ್ಷ ಆಯ್ತು ಅಂತ ಹೇಳಿದ್ರಾ? ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ ಮಾಡಿದ್ರಾ? ನಾವು ITI ಮಾಡಿದ್ವಿ ಸರ್. ಈಗ ITI ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಈಗ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ಬೇಕು ಅಂತ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ಲಿಲ್ಲ ನೀವು? ಬೆಂಗಳೂರಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದ್ವಿ, ಅದಕ್ಕಿಂತ ಇಲ್ಲೇ ಊರಲ್ಲೇ ಉತ್ತಮ ಅನಿಸ್ತು ನಮಗೆ, ಇಲ್ಲೇ ಬಂದಿವಿ. ಈಗ ಬೆಂಗಳೂರಿನಲ್ಲಿ 5 ವರ್ಷ ನೀವು ಕೆಲಸ ಅಂತಂದ್ರೆ ಏನ್ ಮಾಡಿದ್ರಿ ಅಲ್ಲಿ? ಪ್ರೈವೇಟ್ ಕಂಪನಿ ವರ್ಕ್ ಮಾಡಿದ್ವಿ ITI ಮೇಲೆ. ಈಗ ತಿಂಗಳ ನಿಮಗೆ ಸಂಬಳ ಬರ್ತಾ ಇತ್ತು, ಯಾಕೆ ಬಿಟ್ ಬರಕ್ ಮನ್ಸು ಬಂತು ನಿಮಗೆ? ಅಲ್ಲಿ ಖರ್ಚು ಜಾಸ್ತಿ ಇರೋದ್ರಿಂದ ನಮಗೆ ಅಲ್ಲೆಲ್ಲ ಮೇಂಟೈನ್ ಮಾಡಕ್ ಆಗಲಿಲ್ಲ ಅಂತ ನಾವು ಊರಿಗೆ ಬಂದ್ವಿ. ಅಂದ್ರೆ ಎಲ್ಲೇ ಒಂದ್ ಕಡೆ ಮರಳಿ ಮತ್ತೆ ನಿಮಗೆ ಕೃಷಿಯಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ನಿಮ್ಮ ಒಂದು ಆಸಕ್ತಿ? ಆಸಕ್ತಿ ಜಾಸ್ತಿ, ಕೃಷಿ ಮೇಲೆ ಆಸಕ್ತಿ ಇತ್ತು, ಅದು ಕೃಷಿ ಅವಲಂಬಿಸಿಕೊಂಡಿ ನಾವು. ಮತ್ತೆ ಪುನಃ ಈ ಒಂದು ಕೃಷಿ ವೃತ್ತಿ ಬಂದಾಗ ಕೃಷಿ ಬದುಕು ನಿಮಗೆ ಗೊತ್ತಿತ್ತ? ಕೃಷಿ ಬದುಕು ತಂದೆಯವರ ಅನುಭವ ಇತ್ತು ನಮಗೆ. ಮುಖ್ಯವಾಗಿ ನೀರು ಮುಖ್ಯ, ನಾವು ಏನೇ ಮಾಡಿದ್ರು ನೀರು ಮುಖ್ಯ. ಇವತ್ತು ನಾವು ಫಸ್ಟ್ಗೆ ಬಂದಾಗ ಸ್ವಲ್ಪ ನೋವಾಯ್ತು ನಮಗೆ, ಬಂದಾಗ ಕೃಷಿ ನೀರಿರಲಿಲ್ಲ ಅಂತ. ನೀರಿಗೋಸ್ಕರ ಬಹಳ ಹೋರಾಟ ಮಾಡಿದ್ವಿ, ಬೆಂಗಳೂರೇ ಒಳ್ಳೇದು ಅನಿಸ್ತು ನಮಗೆ. ಮತ್ತೆ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ಮತ್ತೊಂದು ಸಲ ಬೆಂಗಳೂರು ಹೋಗ್ಬೇಕನ್ನಿಸಲ ನಾವು ಯೋಚನೆ ಮಾಡಿದ್ವಿ, ನೀರಿಲ್ಲದಕ್ಕೋಸ್ಕರ. ಮತ್ತೆ ಸಾಕಷ್ಟು ಮಳೆಗಾಲ ಆಗಿ ನೀರು ಚೆನ್ನಾಗಾದ್ಮೇಲೆ ನಮಗೆ ಪರವಾಗಿಲ್ಲ ಅನಿಸ್ತಾ ಇದೆ ಇವಾಗ. ಈಗ ನಿಮ್ಮ ತಂದೆಯವ್ರ ಕಾಲದಲ್ಲಿ ನೀರಾವರಿ ಮಾಡಿರಲಿಲ್ಲ? ತಂದೆಯವ್ರ ಕಾಲದಲ್ಲಿ ನೀರಾವರಿ ಇರಲಿಲ್ಲ. ಈಗ ನಾವು ನಮ್ಮ ಇದ್ರ ಮೇಲೆ ನೀರಾವರಿ ಮಾಡಿದ್ವಿ, ಕೆರೆ ನೀರು ಆಶ್ರಯ ಇತ್ತು ನಮಗೆ ಸ್ವಲ್ಪ, ಹಂಗಾಗಿ ಅದರಿಂದ ಅದ್ರ ಮುಖಾಂತರ ನೀರಾವರಿ ಮಾಡ್ತಾ ಇದೀವಿ ನಾವು. ಈಗ ನೀರಾವರಿ ಮಾಡಿಕೊಂಡು ನೀವು ಏನೇನು ಬೆಳೆ ಸ್ಟಾರ್ಟ್ ಮಾಡಿದ್ರಿ? ನಾವು ಫಸ್ಟ್ ಸ್ಟಾರ್ಟಿಂಗ್ ಅವರೇ ಬೆಳೀತಿದ್ವಿ ಜಾಸ್ತಿ, ಹೆಚ್ಚೆತ್ತವಾಗಿ ಅವರೇ ಬೆಳೆದ್ವಿ ನಾವು. ಮೆಣಸಿನ ಹೆಬ್ಬಾಳ ಅವರೇ, ಆಮೇಲೆ ಹೆಚ್ಚಿಗೆ ಮೆಣಸಿನಕಾಯಿ ಬೆಳೀತಾ ಇದ್ದೀವಿ, ಈರುಳ್ಳಿ ಹೆಚ್ಚಿಗೆ ಬೆಳೀತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ನಮಗೆ ಲಾಭ ಕೊಟ್ಟೈತೆ. ಭೂಮಿ ನಮಗೆ ಫಲವತ್ತತೆ ಮುಖ್ಯ. ಇವತ್ತು ಏನೇ ಮಾಡ್ಬೇಕಂದ್ರೆ ರೈತರಿಗೆ ಭೂಮಿ ಚೆನ್ನಾಗಿರಬೇಕು. ಭೂಮಿ ಇಲ್ಲ ಅಂದರೆ ಏನು ಬೆಳೆದ್ರೂ ಅದು ಫೇಲೇ ಆಗುತ್ತೆ. ಭೂಮಿ ಸಾಕಷ್ಟು ನಾವು ಸರ್ಕಾರಿ ಗೊಬ್ಬರ ಹಾಕಿ ಹಾಕಿ ಭೂಮಿ ಹಾಳಾಗಿದೆ. ನಾವು ಖರ್ಚುಗಳು ಕಡಿಮೆ ಮಾಡ್ಬೇಕಂದ್ರೆ ಆದಷ್ಟು ದ್ವಿದಳ ಧಾನ್ಯಗಳನ್ನ ಬೆಳೆಸಿ ಭೂಮಿಯಲ್ಲಿ ಭೂಮಿ ಫಲವತ್ತತೆ ಫಸ್ಟ್ ಮಾಡ್ಬೇಕು ನಾವು. ಭೂಮಿ ಫಲವತ್ತತೆ ಇತ್ತಂದ್ರೆ ಯಾವ ಬೆಳೆ ಇದ್ರೂ ಯಾವ ಬೆಳೆ ಹಾಕಿದ್ರು ಚೆನ್ನಾಗಿ ಬರುತ್ತೆ. ಭೂಮಿ ಚೆನ್ನಾಗಿತ್ತು ಅಂದ್ರೆ ರಿಸರ್ವ್ ಬ್ಯಾಂಕ್ನೇ ದುಡ್ಡು ಇದ್ದಂಗೆ. ಭೂಮಿಯಲ್ಲಿ ಫಲವತ್ತತೆ ಇಲ್ಲ ಅಂದ್ರೆ ಸರ್ಕಾರಿ ಗೊಬ್ಬರ ಹಾಕಿ ಹಾಕಿ ಕೊನೆಗೆ ರೈತ ಆ ಸಾಲ ಕಟ್ಟಕ್ಕೂ ಒಂದು ಬೇಕಾಗಿ ಆಗಲ್ಲ ರಿಟರ್ನ್. ಭೂಮಿ ಚೆನ್ನಾಗಿದ್ದು ನೀರು ಚೆನ್ನಾಗಿದ್ದು ಬಹಳ ಸೈಂಟಿಫಿಕ್ ಆಗಿ ಇವತ್ತು ವ್ಯವಸಾಯ ಮಾಡ್ಬೇಕು ನಾವು. ಸುಮ್ಮನೆ ಏನೋ ಬಿತ್ತಿದೆ, ಏನೋ ಮಾಡಿದೆ, ಏನೋ ನೀರು ಕಟ್ಟಿದೆ, ನೀರು ಯಾವ ರೀತಿ ಕೊಡಬೇಕು, ಅವಗುಣಕ್ಕೆ ತಕ್ಕಂತೆ ನೀರು ಕೊಡಬೇಕು. ನೀರು ಜಾಸ್ತಿ ಇದೆ ಅಂತ ನೀರು ಕಟ್ಟಿರೋ ಬೆಳೆ ಪ್ರಯೋಜನ ಇಲ್ಲ. ನಾವು ಅದವರ್ಥವಾಗಿ ನೀರು ಕೊಡಬೇಕು, ಅದವರ್ಥವಾಗಿ ಔಷಧಿ ಟೈಮ್ ಟೈಮ್ ಟು ಔಷಧಿ ಹೊಡಬೇಕು. ನಮ್ಮ ಮನೆ ಮಕ್ಕಳು ಹೆಂಗೆ ಕೆಮ್ತವೆ, ನೆಗಡಿ ಆಗೈತೆ ಅಂತ ನಾವು ಹೆಂಗೆ ಅಬ್ಸರ್ವ್ ಮಾಡ್ತೀವಿ, ಹಂಗೆ ಬೆಳೆಗಳನ್ನ ಅಬ್ಸರ್ವ್ ಮಾಡ್ಬೇಕು ನಾವು. ಪ್ರತಿದಿನ ಅಲ್ಲದೆ 2 ದಿನಕ್ಕಾರ ಹೋಗಿ ನಾವು ಬೆಳೆಯಾಗಿ ಏನಾಗಿದೆ ಅಂತ ನೋಡಬೇಕು. ಹೋಗಿ ಯಾವ ಬೆಳೆಯಲ್ಲಿ ಏನು ಸಿಂಪ್ಟಮ್ಸ್ ಇದೆ, ಬೆಳೆ ಯಾಕೆ ಮುಟ್ಟೈತೆ, ಯಾಕೆ ಬೆಳೀತಾ ಇಲ್ಲ, ಏನು ನೀರು ಜಾಸ್ತಿ ಆಗಿದೋ, ನೀರಿಲ್ಲ ಹೋಗೋ, ಏನಾದ್ರು ರೋಗ ಬಿದ್ದೈತೋ, ಪ್ರತಿಯೊಂದು ಚೆಕ್ ಮಾಡಬೇಕು. ಅದು ಚೆಕ್ ಮಾಡಿದಾಗ ರೈತಿಗೆ ಐಡಿಯಾ ಬರುತ್ತೆ, ಅದನ್ನ ಪ್ರತಿಯೊಂದು ಅಬ್ಸರ್ವ್ ಮಾಡಿ ಅದಕ್ಕೆ ಯಾವ ಮೆಡಿಸಿನ್ ಸೂಕ್ತವಾದ ಅದ್ರ ಐಡಿಯಾ ಇದ್ರೆ ನಾವು ಔಷಧಿ ನಾವೇ ಕೊಡಬೇಕು. ಗೊತ್ತಿಲ್ಲ ಅಂದ್ರೆ ಒಂದು ಗಿಡ ಕೆಳಗೊಂಡೋಗಿ ಔಷಧಿ ಅಂಗಡಿಗೆ ತೋರಿಸಿದ್ರೆ ಅದ್ರ ಅನುಭವದ ಮೇಲೆ ನಾವು ಔಷಧಿ ತಂದು ಸ್ಪ್ರೇ ಮಾಡಬೇಕು. ಸುಮ್ಮನೆ ಅವ್ರು ಕೊಟ್ಟದ್ದೇ ತಂದು ಹೊಡಿಯೋದಲ್ಲ, ನಾವು ಅದ್ರ ಬಗ್ಗೆ ಐಡಿಯಾ ಇರಬೇಕು. ನಮಗೆ ಔಷಧ ಯಾವ ಔಷಧಿ ಕೊಟ್ಟರು, ಯಾವ್ದು ಕೊಟ್ಟರು, ಯಾವ್ದು ಚೆನ್ನಾಗಿದೆ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಮುಂದಿನ ರೈತರಿಗೆ ಅದನ್ನ ಐಡಿಯಾ ಕೊಡ್ಬೇಕು ನಾವು. ಈಗ ಬಿತ್ತಿದೆ ಎಲ್ಲೋ ನಾನು ಕೂತ್ಕೊಂಡೆ ಅಂದ್ರೆ ಕೃಷಿ ಆಗಲ್ಲ, ಸಾಧ್ಯನೇ ಇಲ್ಲ ಸರ್. ಕೃಷಿ ಅಂದ್ರೆ ಅದು ಡೈಲಿ ಅಬ್ಸರ್ವೇಷನ್ ಇದ್ರೆ ಮಾತ್ರ ಕೃಷಿ. ಅದು ಸುಮ್ಮನೆ ಮಾಡಿದ್ರೆ ಯಾವ್ದು ಲಾಭ ಸಿಗಲ್ಲ. ಚೆನ್ನಾಗಿ ಇಳುವರಿ ಬಂದ್ರೆ ಮಾತ್ರ ಲಾಭ ಸಿಗುತ್ತೆ. ಕೃಷಿಯಲ್ಲಿ ಇಳುವರಿ ಇಲ್ಲ ಅಂದ್ರೆ ಲಾಭ ಬರಲ್ಲ. ರೇಟ್ ನೆಕ್ಸ್ಟ್ ಫರ್ ದ ರೇಟ್ ಯಾರು ಕಂಡು ರೈತರು ವ್ಯವಸಾಯ ಮಾಡೋಕ್ಕಾಗಲ್ಲ. ಎಂತನಿಗೂ ರೇಟಿನ ಬಗ್ಗೆ ಐಡಿಯಾ ಇಲ್ಲ. ನಾವು ಸ್ವಲ್ಪ ಹೆಚ್ಚುವರಿ ಇಳುವರಿ ತೆಗೆದಾಗ ಅಟ್ಲೀಸ್ಟ್ ಮಾಡಿದ ಖರ್ಚಾರ ಬಂದ್ರೆ ನಮಗೆ ನೆಮ್ಮದಿ ಸಿಗುತ್ತೆ. ಅಟ್ಲೀಸ್ಟ್ ನಾವು ಖರ್ಚು ತಗೊಂಡ್ವಿ ಅಂದ್ರೆ ಇನ್ನೊಂದ್ಸಲ ಏನಾರು ಲಾಭ ತಗೊಂತೀವಿ ನಾವು. ಅಟ್ಲೀಸ್ಟ್ ಖರ್ಚು ಬರಲಿಲ್ಲ ಅಂದ್ರೆ ಯಾವ್ದಾದ್ರು ಲಾಸ್ ಮಾಡ್ಕೊಂಡು ನೆಕ್ಸ್ಟ್ ಸಲ ನಾವು ಬೆಳೆಯೋಕೆ ಆಸಕ್ತಿ ಕಡಿಮೆ ಆಗುತ್ತೆ ನಮಗೆ. ಹಾಗಾಗಿ ಏನಾದ್ರು ಹೆಚ್ಚುವರಿ ಇಳುವರಿ ತೆಗೆದಾಗ ಅಟ್ಲೀಸ್ಟ್ ಮಾಡಿದ ಖರ್ಚಾರ ನಮಗೆ ಬಂದಾಗ ನೆಕ್ಸ್ಟ್ ಇನ್ನೊಂದ್ಸಲ ಬೆಳೆದ್ರೆ ಲಾಭ ತಗೋಕೆ ಅವಕಾಶ ಇದೆ. ಯೋಗೇಶ್ ಅವರೇ, ಒಟ್ಟಾರೆ ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ನಮ್ಮ ಭೂಮಿ 5 ಎಕರೆ ಇದೆ ಸರ್. ಈಗ 5 ಎಕರೆಯಲ್ಲಿ ನೀವು ದ್ವಿದಳ ಧಾನ್ಯ ವರ್ಷದ ಒಂದಲ್ಲ ಒಂದು ವರ್ಷ ಬೆಳೆದೇ ಬೆಳೆದ್ರೆ? ಒಂದು 2 ವರ್ಷಕ್ಕೆ ಒಂದ್ಸಲ ಆದ್ರೂ ಒಂದ್ಸಲ ಭೂಮಿ ದ್ವಿದಳ ಧಾನ್ಯ ನಾವು ಹಾಕಿ ಹಾಕ್ತೀವಿ ಸರ್. ಭೂಮಿ ಫಲವತ್ತತೆಗೋಸ್ಕರ ನಾವು ಹೆಚ್ಚು, ನಮಗೆ ದನಗಳು ಇಲ್ಲ, ಹಸುಕರುಗಳು ಕಡಿಮೆ ಇದಾವೆ, ಹಾಗೆ ಒಬ್ಬಂಟಿಗರು ಮೇಂಟೈನ್ ಮಾಡೋಕ್ಕಾಗಲ್ಲದ ಮೇಲೆ ನಾವು ಭೂಮಿಗೆ ರಸಲ ಹಸುರೆಲೆ ಗೊಬ್ಬರ ಸೇರ್ಸೋಕ್ಕೋಸ್ಕರ ನಾವು ದ್ವಿದಳ ಧಾನ್ಯ ಕಂಪಲ್ಸರಿ ಬೆಳಿತೀವಿ ಸರ್. ಈಗ ನೀರಾವರಿ ಮಾಡಿದ್ಮೇಲೆ ಅಡಿಕೆ ಹಾಕ್ಬೇಕು ಅಂತ ಅನಿಸ್ಲಿಲ್ಲ ನಿಮಗೆ? ಅಡಿಕೆ ಅಲ್ಲೇ ಒಂದ್ಸಲ ಹಾಕ್ಬಿಟ್ಟು ನಾವು ಕಳ್ಕೊಂಡಿವಿ ಸರ್. ಎಲ್ಲ ತೋಟ ಕಡಿಯೋದ್ ನೋಡಿ ನಾವು ಅಡಿಕೆ ಬಗ್ಗೆ ಜಾಸ್ತಿ ಆಸಕ್ತಿ ತೊಗೊಳಿಲ್ಲ. ಒಂದ್ ಸ್ವಲ್ಪ ಹಾಕೊಂಡು 1 ಎಕರೆ ಇದೆ ಅಡಿಕೆ ನಮ್ದು. ನೀರಿದ್ರೆ ಅಡಿಕೆ, ಅದು ನೀರಿಲ್ಲ ಅಂದ್ರೆ 1 ತಿಂಗಳಿಲ್ಲ ಅಂದ್ರೆ ಅದು ಅಡಿಕೆ ಗಿಡ ಅದು ಕ್ವಾಂಟಿಟಿ ಕಳ್ಕೊಂಡ್ಬಿಡ್ತತೆ. ಈಗೇನ್ ಚೆನ್ನಾಗಿದೆ ಓಕೆ, ಇನ್ನು ಮತ್ತಿನ್ನು 5 ವರ್ಷ ಮಳೆ ಕಡಿಮೆ ಆಯ್ತು ಅಂದ್ರೆ ಡ್ಯಾಮ್ಗಳ ನೀರಿಲ್ಲ ಅಂದ್ರೆ ಯಾವ ನೀರು ಬಿಟ್ಟರು ಸುಸ್ಸಾಗೋದ್ ಕಷ್ಟನೇ. ಮುಖ್ಯವಾಗಿ ನೀರಿನ ಆಶ್ರಿತ ಇದ್ರೆ ಮಾತ್ರ ಅಡಿಕೆ ಮಾಡಬೇಕು. ಎಷ್ಟೋ ಜನ ತೋಟಗಳು, ಹೊಲಗಳು, ಮನೆಗಳು ಮಾರ್ಕೊಂಡಿದ್ದಾರೆ. ಈಗೇನೋ ಸದ್ಯ ಚೆನ್ನಾಗಿದೆ, ಸದ್ಯ ಈ ವಾತಾವರಣ ದೇವ್ರ ಮುಂದೆ ಅದೇ ತರ ನಡೆಸ್ಕೊಂಡು ಹೋಗ್ಲಿ ಅಂತ ನಾವು ಆಸೆ ಪಡ್ತೀವಿ. ಅಂದ್ರೆ ಅಡಿಕೆ ಹಾಕಿ ಕೈ ಸುಟ್ಕೊಂಡಿವಿ ಅಂತ ಹೇಳಿದ್ರಲ್ಲ, 1 ಎಕರೆ ಹಾಕಿದ್ರ 1 ಎಕರೆ ನಿಮಗೆ ಎಲ್ಲ ಇದು ಒಣಗೋಯ್ತು? 1,000 ಗಿಡ ಹೋಯ್ತು, ಒಣಗೋಯ್ತು. ಈಗ ಮತ್ತೆ ಬೇರೆ ಇನ್ನ ನಾವು ಒಣಗಿದೆ, ಈಗ ಮತ್ತೆ ನೀರ್ ಬಂದಿದೆ, ಮತ್ತೆ ಕಟ್ಟಬೇಕಂತ ಹೇಳಿ ಮನಸ್ಸೇನ್ ಮಾಡ್ಲಿಲ್ಲ? ಇದೆ ಮಾಡಿದೀವಿ. ಜಾಸ್ತಿ ಮಾಡೋದ್ರಿಂದ ಅರ್ಥ ಇಲ್ಲ ಸರ್. ನಮ್ ಡ್ರೈ ಏರಿಯಾ ಚಿತ್ರದುರ್ಗ ಡಿಸ್ಟಿಕ್, ಸಿಕ್ಕಾಪಟ್ಟೆ ಮಳೆ ಏನು ಅನಿವಾರ್ಯ. 10 ವರ್ಷ ಆಯ್ತು ಮಳೆ ಬಂದು, ಈಗ 10 ವರ್ಷ ಮುಂಚೆ ಮಳೆ ಬಂದದ್ದು, ಈ ವರ್ಷ ಚೆನ್ನಾಗಿ ಬಂದಿದೆ. ಮತ್ತೆ ಇನ್ನೊಂದು 4-5 ವರ್ಷ ಮಳೆಗಾಲ ನೀರು ಚೆನ್ನಾಗಿ ಹೊಡಿತು, ಆಮೇಲೆ ಮತ್ತೆ ನೀರು ಕಡಿಮೆ ಆದಾಗ ಹೆಚ್ಚುವರಿ ನಾವು ಆಸೆ ಪಟ್ಟು ಅಡುಗೆ ಮಾಡ್ಕೊಂಡ್ರೆ ರೈತರಿಗೆ ಅಂದ್ರೆ ಒಂದು ನಷ್ಟನೇ. ಅದಕ್ಕೆ ಅತಿ ಆಸೆ ಕೊಡಬಾರ್ದು. ಏನು ಅಚ್ಚುಕಟ್ಟೆ ಎಲ್ಲರೂ ತೋಟ ಮಾಡ್ತಾರೆ, ನಾವು ಮಾಡಬೇಕಂದ್ರೆ ಒಂದು 2 ಎಕರೆ 3 ಎಕರೆ ಮೇಂಟೈನ್ ಮಾಡೋದು ಒಳ್ಳೇದು ಅನ್ಸುತ್ತೆ ನನ್ನ ಅನಿಸಿಕೆ. ಈಗ ಅಡಿಕೆಗೆ 8 ವರ್ಷ ಆಯ್ತು ನೀವೆಲ್ಲ? 8 ವರ್ಷ ಅದೇ 1 ಎಕರೆ ಫಸಲು ಬರ್ತಾ ಇದೆ ಸರ್. ನಮಗೆ ಎಷ್ಟು ಸಿಗುತ್ತೆ ನಿಮಗೆ ವರ್ಷದಲ್ಲಿ ಆದಾಯ ಅಡಿಕೆಯಿಂದ? ಸ್ಟಾರ್ಟಿಂಗ್ 50,000 ಕೊಟ್ಟಿದ್ದೆ, 2ನೇ ವರ್ಷ 1.80 ಕೊಟ್ಟಿದ್ದೆ, 3ನೇ ವರ್ಷಕ್ಕೆ 3.5 ಲಕ್ಷ ಕೊಟ್ಟಿದ್ದೀನಿ, ಇನ್ನೊಂದು 2-5 ಲಕ್ಷ ಆಗ್ಬೋದು ನೆಕ್ಸ್ಟ್ ವರ್ಷಕ್ಕೆ 1 ಎಕರೆಗೆ. ಅಂದ್ರೆ ಅಡಿಕೆ ನಿಮ್ಮ ಒಂದು ಜಮೀನಲ್ಲಿ ಮಿಶ್ರ ಬೆಳೆಗೆ ಏನೇ ಬೆಳೀತಾ ಇದ್ದೀರಾ? ಮಿಶ್ರ ಬೆಳೆ ಒಂದು 4 ವರ್ಷ ಅವರೇ ಬೆಳೆದ್ವಿ, ಟಮಟೆ ಬೆಳೆದ್ವಿ, ಆಮೇಲೆ ನೆಕ್ಸ್ಟ್ ಏನೋ ಹಾಕ್ಲಿಲ್ಲ ನಾವು, ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಈಗೆಲ್ಲ ಬೆಳೆಗೋದಲ್ಲ ಅದರಲ್ಲಿ ದ್ವಿದಳ ಧಾನ್ಯಗಳನ್ನ, ಸೆಣಬು, ಅದನ್ನೆಲ್ಲ ಅಲ್ಲಿ ಗೊಬ್ಬರ ಸಾವಯವ ಗೊಬ್ಬರ ಆಗುತ್ತೆ, ಹಸಿರೆಲೆ ಗೊಬ್ಬರ ಆಗುತ್ತೆ. ಭಾರಿ ಇಂಪಾರ್ಟೆಂಟ್ ಸರ್. ಹಸಿರೆಲೆ ಗೊಬ್ಬರ ಅಡಿಕೆ ಗಿಡ ತೋಟಕ್ಕೆ ಹಾಕಿದ್ರೆ ಅದರಂತ ಇದು ಯಾವ್ದಿಲ್ಲ. ನಾವು ಗೊಬ್ಬರ ಕೊಂಡು ಹೊಡಿಯೋದಕ್ಕೆ ಖರ್ಚು ಭಾಳ ಬರುತ್ತೆ, ದನಗಳಿಲ್ಲ ಅಂದ್ರೆ ಅವ್ರ ಕೈಲಿ ಆಗಲ್ಲ. ಅವ್ರೇನಾದ್ರು ಪ್ರತಿ ವರ್ಷ ಸೆಣಬು ಇಲ್ಲಾಂದ್ರೆ ಹುರುಳಿ ಅದು ಅವರೇ ಪ್ರತಿಯೊಂದು ದ್ವಿದಳ ಧಾನ್ಯಗಳ ಭೂಮಿ ಸೇರಿಸಿದಾಗ ಭೂಮಿ ಫಲವತ್ತೆ ತಕ್ಕಂತೆ ಗೊಬ್ಬರದ ಖರ್ಚು ಕಡಿಮೆ ಆಗುತ್ತೆ ನಮಗೆ. ರೈತರಿಗೆ ಏನು ಮುಖ್ಯವಾಗಿ ಏನಪ್ಪಾ ಅಂದರೆ ನಾವು ಖರ್ಚು ಕಡಿಮೆ ಮಾಡಿದ್ರೆ ಲಾಭ ಸಿಗುತ್ತೆ. 80% ಖರ್ಚು ಮಾಡಿ 20% ಲಾಭ ತಗೊಂಡ್ರೆ ನಮಗೇನು ಉಳಿಯಲ್ಲ. ಮುಖ್ಯವಾಗಿ ನಾವು ಭೂಮಿ ಫಲವತ್ತತೆ ಕಾಪಾಡ್ಕೊಂಡ್ವಿ ಅಂದರೆ ನಾವು ರೈತರು ನೆಮ್ಮದಿಗಿರೋಕೆ ಸಾಧ್ಯ ಇದೆ. ಈಗ ಮುಖ್ಯವಾಗಿ ನಾವು ತರಕಾರಿ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ವರ್ಷದ ಎಲ್ಲ ಕಾಲದಲ್ಲಿ ಬೆಳೀತೀರ ತರಕಾರಿನ? ಆಮೇಲೆ ಅದು ಸೀಸನ್ ವೈಸ್ ಅಂತ ತರಕಾರಿ ಬೆಳಿಬೇಕು. ಸುಮ್ಮನೆ ಯಾವಾಗ ಹಾಕಿದ್ರೆ ತರಕಾರಿಗಳು ಬರಲ್ಲ. ಆಮೇಲೆ ರೇಟ್ಗಳು ಸ್ವಲ್ಪ ಟೋಟಲ್ ನಮ್ಮ ಏರಿಯಾದಲ್ಲಿ, ನಮ್ಮ ಚಿತ್ರದುರ್ಗ ಡಿಸ್ಟಿಕಲ್ಲಿ ಮುಂಗಾರಿ ಚೆನ್ನಾಗಿದೆ ನಮ್ಗೆ ಇಳುವರಿ. ಕೆಲವು ಕಡೆ ಮಲೆನಾಡಲ್ಲೆಲ್ಲ ಬೇಸಿಗೆಯಲ್ಲಿ ಬೆಳೀತಾರೆ, ನಮಗೆ ಅದು ನಮಗೆ ರೇಟ್ ಸಿಗಲ್ಲ. ನಮ್ಮಲ್ಲಿ ಬೆಳೆನೂ ಬರೋದಿಲ್ಲ, ಈ ವೆದರ್ಗೆ ಟೆಂಪರೇಚರ್ ಜಾಸ್ತಿ ಇರೋದನ್ನ ಬರೋದಿಲ್ಲ. ಮುಂಗಾರಿ ನಮಗೆ ಸೂಕ್ತ ಅಂದರೆ ಏಪ್ರಿಲ್ ಮೇ ಪಟ್ಟ ಶೋಯಿಂಗ್ ಮಾಡ್ಕೊಂಡ್ರೆ ಒಳ್ಳೇದು ಯಾವುದೇ ಬೆಳೆ ಆಗಲಿ. ಈಗ ತರಕಾರಿಗಳು ಅಂತಂದ್ರೆ ಹೆಚ್ಚಾಗಿ ನೀವು ಯಾವ್ಯಾವ ತರಕಾರಿಗಳನ್ನ ಬೆಳೀತಾ ಇದ್ರೆ? ನಾವು ಹೆಚ್ಚುವಾಗಿ ಈರುಳ್ಳಿ ಬೆಳೆದಿದ್ದೀವಿ, ಹೆಚ್ಚೆತ್ತವಾಗಿ ಅವರೇ ಬೆಳೆದಿದ್ದೀವಿ, ಕೋಸ್ ಬೆಳೆದಿದ್ದೀವಿ, ಟಮಟೆ ಬೆಳೆದಿದ್ದೀವಿ, ಕ್ಯಾರೆಟ್ ಬೆಳೆದಿದ್ದೀವಿ, ಪರವಾಗಿಲ್ಲ ಎಲ್ಲ ಚೆನ್ನಾಗನ್ಸಿದೆ. ಈಗ ಉತ್ತಮವಾದ ಒಂದು ಇಳುವರಿ ಬರಬೇಕಂತಂದ್ರೆ ನಾವು ಭೂಮಿಯಲ್ಲಿ ಅಂದ್ರೆ ಸಾಕಷ್ಟು ಹಸಿರೆಲ್ಲ ಗೊಬ್ಬರ ಸೇರಿಸಬೇಕು ಅಂತ ಹೇಳಿದ್ರ, ಜೊತೆಗೆ ಈ ಒಂದು ತರಕಾರಿ ಒಂದು ನಾಟಿಕಿನ ಮುಂಚಿತವಾಗಿ ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಹೇಳ್ತೀರಾ? ಭೂಮಿ ಮುಖ್ಯವಾಗಿ ಉಳುಮೆ ಮಾಡ್ಬೇಕು. ನಾವು ಭೂಮಿ ಉಳುಮೆ ಮಾಡಿದಾಗ ಭೂಮಿಯಲ್ಲಿ ಇರ್ತಕ್ಕಂಥ ಕ್ರಿಮಿಕೀಟಗಳು ಚೆನ್ನಾಗಿ ಒಣಗಿ ಅವೆಲ್ಲ ಸತ್ವಾಗಿದಾಗ ನೆಕ್ಸ್ಟ್ ಭೂಮಿ ಫಲವತ್ತಾಗಿ ಕಾಣಕಂದ್ರೆ 3 ತಿಂಗಳು ಭೂಮಿಯನ್ನು ಗ್ಯಾಪ್ ಕೊಡ್ಬೇಕು. ನಾವು ಯಾವುದೇ ಬೆಳೆಯನ್ನು ಬೇಗ ಬೇಗ ಬೇಗ ಬೆಳೆ ಇಟ್ಟಾಗ ನಾವು ಜಾಸ್ತಿ ರಾಸಾಯನಿಕ ಗೊಬ್ಬರ ಸುರಬೇಕಾಗುತ್ತೆ. ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ಭೂಮಿ ಹಾಳಾಗಿ ಭೂಮಿ ಸ್ಟ್ರೆಂತ್ ಕಳ್ಕೊಂಡಾಗ ಕೋಸು ಎರಡು ಸಲ ನಮಗೆ ಲಾಸ್ ಆಯಿತು. ಹಂಗಾಗಿ ಒಂದು ಸ್ವಲ್ಪ ಆಸಕ್ತಿ ಕಡಿಮೆ ಆಯಿತು, ನಾವು ಅದ್ರ ಬಗ್ಗೆ ಗಮನ ತಗೊಂಡಿಲ್ಲ. ಕೋಸು ಭಾಳ ಉತ್ತಮವಾದ ಒಳ್ಳೆ ರೇಟ್ ಸಿಕ್ತಂದ್ರೆ ರೈತರಿಗೆ ಅದರಂಥ ದುಡ್ಡು ಯಾವುದು ಇಲ್ಲ. ಅಡಿಕೆ ತೋಟದ ಥರ ಯಾವ ಥರ ಒಂದು ವರ್ಷಕ್ಕೆ 4-5 ಲಕ್ಷ ಬರುತ್ತೋ ಆ ಥರ ನಾವು ಕೋಸಲ್ಲಿ ತೆಗಿಬೋದು. ಅಂದರೆ ನಮ್ಮ ಅದೃಷ್ಟ ಚೆನ್ನಾಗಿರ್ಬೇಕು, ನಾವು ಯಾವ ಟೈಮ್ಗೆ ಏನು ಮಾಡ್ಬೇಕನ್ನೋದು ಅದನ್ನು ತಿಳ್ಕೊಂಡು ಮಾಡಿದಾಗ ಕೋಸಿನಲ್ಲಿ ಉತ್ತಮ ಲಾಭ ಇದೆ ಸರ್. ಈಗ ಟೊಮೆಟೊ ಅಂತಂದ್ರೆ ಟೊಮೆಟೊ ಯಾವ ಕಾಲದಲ್ಲಿ ಹಾಕಿದ್ರೆ? ಟೊಮೆಟೊ ನಾವು ಬೇಸಿಗೆ ಟೈಮಲ್ಲಿ ಅಡಿಕೆ ಇಲ್ಲ ಅಂತರ್ಬೇಸೆ ಹಾಕಿದ್ವಿ. ನಾವು ಎರಡು ಟೈಮ್ ಟೊಮೆಟೊ ಹಾಕಿದ್ರು ನಮಗೆ ಅದರಿಂದ ಲಾಭ ಸಿಗಲಿಲ್ಲ. ನಾವು ಆದಷ್ಟು ಟೊಮೆಟೊ ಬಗ್ಗೆ ಗಮನ ತಗೊಳ್ಳಿಲ್ಲ. ಜಾಸ್ತಿ ಖರ್ಚು ಮಾಡ್ಬೇಕು, ಅದಕ್ಕೆ ಗೆವಲ್ ಕಟ್ಟಬೇಕು. ಮಳೆಗಾಲದಲ್ಲಿ ತುಂಬ ಖರ್ಚು ಬರುತ್ತೆ, ಲಕ್ಷಾನುಗಟ್ಟಲೆ ಖರ್ಚು ಮಾಡಬೇಕು. ಅಟ್ಲೀಸ್ಟ್ ಅದು ಖರ್ಚು ಮಾಡಿದ್ದಾರು ಬರಲಿಲ್ಲ ಅಂದ್ರೆ ನಮಗೆ ಲಾಸ್ ಆಗುತ್ತೆ ಅಂತೇಳಿ ಹೆಚ್ಚಿನ ಆಸಕ್ತಿ ತೋರಿಸಲಿಲ್ಲ. ಒಟ್ಟು ಟೊಮೆಟೊನಾದ್ರೂ ಅಷ್ಟೇ, ಅದನ್ನು ಸುಮ್ಮನೆ ಸಿಕ್ಕಾಬಟ್ಟೆ ಜನ ಏನು ಮಾಡ್ತಾರೆ, ರೇಟ್ ಇದೆ ಅಂತೇಳ್ಬಿಟ್ಟು ಎಲ್ಲ ಅದನ್ನೇ ಹಾಕೋದು, ರೇಟ್ ಇಲ್ಲ ಅಂತೇಳಿ ಅದನ್ನೆಲ್ಲ ಕೈ ಬಿಡೋದು, ಹಂಗೆ ಮಾಡಬಾರ್ದು. ರೈತರು ಬುದ್ಧಿವಂತಿಕೆಯಿಂದ ಯಾವ್ದಾವ್ದು ಎಷ್ಟಾದ್ರು ಸಸಲ್ಪನಾದರೂ ಅವ್ರ ಟೈಮಿಗೆ ಒಂದು ಅಂತರ್ ಬೆಳೆಯಾಗಿ ಸಸಲ್ಪನಾದರೂ ಬೆಳ್ಕಂತ ಇರಬೇಕು. ಒಂದೇ ಆಸಕ್ತಿ ಪಟ್ಟು ಒಂದೇ ಬೆಳೆ ಬೆಳೀಬಾರ್ದು. ಒಂದು 50 ಎಕರೆ ಇದೆ ಅಂತೇಳಿ 50 ಎಕರೆನ ಈರುಳ್ಳಿ ಹಾಕಬಾರ್ದು. ಒಂದು ಸಸಲ್ಪವಾಗಿ ಒಂದು ಸಸಲ್ಪ ರೈತರು ಅಚ್ಚುಕಟ್ಟಾಗಿ ಬುದ್ಧಿವಂತಿಕೆಯಿಂದ ಬೆಳೆದಾಗ ಮಾತ್ರ ರೈತರಿಗೆ ಮುಂದುವರೆಗೆ ಸಾಧ್ಯ. ಇಲ್ಲಾಂದ್ರೆ 50 ಎಕರೆನ ಈರುಳ್ಳಿ ಹಾಕ್ತಾನೆ, ಇಲ್ಲಾಂದ್ರೆ ಹಾಕದೇ ಬಿಡ್ತಾನೆ. ಹಾಕಿದ ವರ್ಷ ಒಳ್ಳೆ ರೇಟ್ ಸಿಗುತ್ತೆ, ಹಾಕಿದ ವರ್ಷ ರೇಟ್ ಇರಲ್ಲ. ಒಂದು ವರ್ಷ 2 ವರ್ಷ ಬೆಳೆದಿರ್ತಾನೆ, 3 ವರ್ಷ ಸೋತಿರ್ತಾನೆ ಬಿಟ್ಟಿರ್ತಾನೆ, ಆ ವರ್ಷ ಒಳ್ಳೆ ಲಾಭ ಸಿಗುತ್ತೆ ಅವನಿಗೆ. ಹಂಗಾಗಿ ಅತಿ ಆಸೆ ಪಡೋದಂಗೆ ರೈತರು ಅಚ್ಚುಕಟ್ಟಾಗಿ ಪ್ರತಿ ವರ್ಷನೂ ಸಸಲ್ಪ ಅದಕ್ಕೆ ನಮ್ಮ ಬುದ್ಧಿವಂತಿಕೆ ತಕ್ಕ ಹಾಗೆ ನಮ್ಮ ಜಮೀನಿಗೆ ನಮ್ಮ ಖರ್ಚು ವರ್ಷ ತಕ್ಕಂತವಾಗಿ ಅತಿ ಸಾಲ ಮಾಡಿ ವ್ಯವಸಾಯ ಮಾಡಬಾರ್ದು. ನಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡಿದ್ರೆ ರೈತ ಒಂದು ಉತ್ತಮವಾಗಿ ಮುಂದುವರಿಬೋದು ಅಂತ ನಾನು ಹೇಳಬಲ್ಲೆ. ಈಗ ಹೆಬ್ಬಾಳ ಅವರೇ ಬೆಳಿತೀವಿ ಅಂತ ಹೇಳಿದ್ರಲ್ಲ, ಸಾಕಷ್ಟು ವರ್ಷ ನಿಮಗೆ ಕೈ ಹಿಡಿದಿದೆಯಾ ಅದು? ಅದು ಕನಿಷ್ಠ ಎಂದೂ ಲಾಸ್ ಆಗಲ್ಲ ಸರ್. ಅದು ಹೆಬ್ಬಾಳ ಅವರೇ ಎಂದೂ ಲಾಸ್ ಆಗಿಲ್ಲ. ಆದರೆ ಏನಂತ ಇಳುವರಿ ಚೆನ್ನಾಗಿ ಬರೋಂಗೆ ನೋಡ್ಕೊಬೇಕು ನಾವು. ಅದು ಅರ್ಥವಾಗಿ ಬೇಸಾಯ ಮಾಡಿದಾಗ ಕನಿಷ್ಠ ಎಕರೆಗೆ 20 ಕ್ವಿಂಟಲ್ ಬರಬೇಕು. ಕನಿಷ್ಠ 20 ರೂಪಾಯಿ ರೇಟ್ ಸಿಕ್ಕರೆ ಒಂದು 40,000 ಸಿಗುತ್ತೆ. ಆಮೇಲೆ ಮುಖ್ಯವಾಗಿ ನಮ್ಮ ಭೂಮಿಗೆ 25,000 ರೂಪಾಯಿ ಗೊಬ್ಬರ ಹೊಡೆದಂಗೆ ಆಗುತ್ತೆ. ಅಟ್ಲೀಸ್ಟ್ ಅದು ಏನಾದರೂ ಮಾಡಿದ ಖರ್ಚು ಬಂದರೆ 25,000 ನಮ್ಮ ಭೂಮಿ ಒಳಗಡೆ ಇದು ಡಿಪಾಸಿಟ್ ಇಟ್ಟಂಗೆ ಅದು ಗೊಬ್ಬರ. ನಾವು ಅದಕ್ಕೋಸ್ಕರ ನಾವು ಲಾಭ ಬರಲಿ ಲಾಭ ಬರದೇ ಇರಲಿ ಅದು ನಂತರ ಮುಖ್ಯವಾಗಿ ಬೆಳೀತಾ ಇದೀವಿ ನಾವು. ಈಗ ರೇಟ್ ಇಂದ ಹೇಳಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಮುಂದೆ ರೇಟ್ 20 ರೂಪಾಯಿ ಇರ್ಬೋದು, ಇಲ್ಲ 30 ರೂಪಾಯಿ ಆಗ್ಬೋದು, 40 ರೂಪಾಯಿ ಆಗ್ಬೋದು ಪ್ರತಿ ಒಂದು ಕೆಜಿಗೆ ಅವರೆಕಾಯಿಗೆ ಅಂತ ಹೇಳಿದ್ರೆ ಒಳ್ಳೆ ಇಳುವರಿ ಪಡಿಬೇಕು ಅಂತಂದ್ರೆ ಯಾವ ರೀತಿ ಕೃಷಿ ಮಾಡ್ಬೇಕು ಅಂತ ಹೇಳ್ತೀರಾ? ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡ್ಬೇಕು ಇಂಪಾರ್ಟೆಂಟ್. ಭೂಮಿ ಅದವರ್ಥವಾಗಿದ್ದರೂ ಮಾತ್ರ ಭೂಮಿ ಯಾವುದೇ ಬೆಳೆ ಆಗಲಿ ಭೂಮಿ ಚೆನ್ನಾಗಿ ಒಣಗಬೇಕು. ಭೂಮಿಯಲ್ಲಿ ಯಾವುದೇ ಹೆಚ್ಚುವರಿಯಾಗಿ ಫಲವತ್ತತೆ ಬರಬೇಕಂದ್ರೆ ಭೂಮಿ ಎಷ್ಟು ನಾವು ಉಳುಮೆ ಮಾಡ್ತೀವೋ ಅದು ಮುಖ್ಯ ನಮಗೆ. ಭೂಮಿಯನ್ನು ಅಂತರ್ ಮುಖ್ಯವಾಗಿ ಬೇಸಾಯ ಮಾಡ್ಬೇಕಾದ್ರೆ ನಾವು ಭೂಮಿಯ ನೀರು ಹಿಂಗ ರೀತಿಯಲ್ಲಿ ಬೇಸಾಯ ಮಾಡ್ಬೇಕು. ನಾವು ಭೂಮಿಯ ಸೀದಾ ಫುಲ್ ಡ್ರೈನೆಸ್ ಆದಾಗ ಭೂಮಿಯಲ್ಲಿ ಭೂಮಿಯಲ್ಲಿ ಫಲವತ್ತತೆ ಇರಲ್ಲ. ಭೂಮಿ ತೇವಾಂಶ ಇದ್ದಾಗ ಭೂಮಿ ಚೆನ್ನಾಗಿದ್ದಾಗ ಫಲವತ್ತತೆ ಇರ್ತದೆ, ಗೊಬ್ಬರದ ಅಂಶ ಇಟ್ಕೊಂಡಿರ್ತದೆ. ಹಂಗೆ ನಾವು ಗೊಬ್ಬರ ಇರ್ಬೇಕಾದ್ರೆ ಅಷ್ಟೇ, ಯಾವಾಗ ಹೋಗಿ ಬೇಸಿಗೆ ಬಂದು ಕೆಡಬೋದು, ಯಾವಾಗ ಹೋಗಿ ಉಗ್ಗೋದು ಮಾಡಿದರೆ ಅದು ಗೊಬ್ಬರ ಸಿಗಲ್ಲ. ಭೂಮಿಯಲ್ಲಿ ತೇವಾಂಶತೆ ಇದ್ದಾಗ ಗೊಬ್ಬರ ಹೋಗಿದ್ರೆ ಅದು ಫಲವತ್ತತೆ ಎಲ್ಲ ಭೂಮಿ ಸೇರಿ ಪೋಷಕಾಂಶಗಳೆಲ್ಲ ಭೂಮಿ ರೆಡಿ ಆಗ್ತದೆ. ಅದು ಅರ್ಥವಾಗಿ ಪೋಷಕಾಂಶಗಳು ರೆಡಿ ಆದಾಗ ಬೆಳೆಗಳನ್ನ ಯಾವ ರೀತಿ ಇಡಬೇಕು, ಎಷ್ಟು ದಿನ ಗೊಬ್ಬರ, ಒಂದು ತಿಂಗಳಾದ್ರು ಭೂಮಿ ಒಳಗಡೆ ಗೊಬ್ಬರದ ಅಂಶಗಳು ಸೇರಿಕೊಂಡು ಅದು ಒಂದು ತಿಂಗಳಾದ್ಮೇಲೆ ಭೂಮಿ ರೆಡಿ ಆಗುತ್ತೆ, ಫಲವತ್ತತೆ ಆಗುತ್ತೆ. ಆ ಫಲವತ್ತತೆ ಆದಾಗ ನಾವು ಟೈಮ್ ಸರಿಯಾಗಿ ಬೀಜವನ್ನು ಇಟ್ಟಾಗ ಭೂಮಿಯಲ್ಲಿ ಉತ್ಕೃಷ್ಟವಾದ ಇಳುವರಿ ಬರುತ್ತೆ. ಬಿತ್ತನೆ ಬೀಜಗಳ ಆಯ್ಕೆ ಅಂತಂದ್ರೆ ಯಾವ ರೀತಿ ಮಾಡ್ಕೋಬೇಕು ಹೆಬ್ಬಾಳವರೆಯಲ್ಲಿ? ನಮ್ಮಲ್ಲಿ ಉತ್ತಮವಾಗಿ ನಮಗೆ ಅನುಭವಸ್ಥರು ಕಂಪ್ನಿ ಬ್ರ್ಯಾಂಡೆಡ್ ಇದಾವೆ, 4-5 ಬ್ರ್ಯಾಂಡ್ ಇದಾವೆ. ಅದರಲ್ಲಿ ಅನುಭವಸ್ಥ ರೈತರುಗಳು ತಿಳ್ಕೊಂಡು ಯಾವ್ದು ಚೆನ್ನಾಗಿದೆ, ಯಾವ ಚೆನ್ನಾಗಿ ಬೆಳೆ ಬಂದಿದೆ, ಯಾವ ಬೀಜ ಪರವಾಗಿಲ್ಲ ಅಂತ ತಿಳ್ಕೊಂಡು ಉತ್ತಮವಾದ ಬೀಜ ಆಯ್ಕೆ ಮಾಡೋದು ಒಳ್ಳೆಯದು. ನಂಬಿಕೆಸ್ತ್ರ ಹತ್ರ ವ್ಯವಹಾರ ಮಾಡಬೇಕು. ಯಾವುದೇ ಆಗಲಿ ಕಡಿಮೆ ಸಿಗುತ್ತೆ ಅಂತೇಳಿ ಇಳಿಬೇಕಲ್ಲಿ ತರಬಾರ್ದು. ಒಳ್ಳೆ ಸರ್ಟಿಫೈಡ್ ಸೆಲೆಕ್ಷನ್ ಮಾಲನ್ನೇ ತಂದು ರೈತರು ಉತ್ತಮವಾದ ಬೀಜವನ್ನು ಆಯ್ಕೆ ಮಾಡೋದು ಒಳ್ಳೆಯದು. ಈಗ ನಾವೇ ಬಿತ್ತನೆ ಮಾಡಿರ್ತೀವಿ, ಈಗ ಹೆಬ್ಬಾಳವ್ರೆ 5 ವರ್ಷ ಅದರಿಂದಲೇ ಬೀಜ ಮಾಡಿಕೊಂಡು ಮುಂದಿನ ಬಾರಿ ಮತ್ತೆ ನಮ್ಮ ಜಮೀನಲ್ಲಿ ಬಿತ್ತೋದು ಸೂಕ್ತ ಅಲ್ಲ ಅಂತೀರ? ಬೆಳಿಬೋದು, ಏನು ತಪ್ಪಿಲ್ಲ. ದ್ವಿದಳ ಧಾನ್ಯಗಳನ್ನು ಬೆಳೆಯೋಕೆ ಅವಕಾಶ ಇದೆ, ಅದರಿಂದ ಏನು ತೊಂದರೆ ಇಲ್ಲ. ಒಳ್ಳೆ ಉತ್ತಮವಾಗಿ ಬೀಜ ನಾವು ಆಯ್ಕೆ ಮಾಡೋದು ಮುಖ್ಯ. ನಾವು ಮಳೆಗಾಲದಲ್ಲಿ ಸುಮ್ಮನೆ ಸಿಕ್ಕಾಪಟ್ಟೆ ಬಂದಿರುತ್ತೆ, ಅದು ಬೀಜ ನೆಂದು ಸ್ಟ್ರೆಂತ್ ಕಳ್ಕೊಂಡಿರ್ತದೆ, ಅದು ಹುಟ್ಟಲ್ಲ ನೆಕ್ಸ್ಟ್ ಅಲ್ಲಿ ಒಂದೊಂದ್ಸಲಿ. ಅವ್ರು ಬೀಜ ಮಾಡಾರಂದ್ರೆ ಅದಕ್ಕೆ ಆದ ಒಂದು ಸಿಸ್ಟಮೆಟಿಕಲ್ ಅವ್ರು ಫಾಲೋ ಮಾಡಿ ಸರ್ಟಿಫೈಡ್ ಮಾಡಿ ಅದನ್ನು ಜರ್ಮಿನೇಷನ್ ಚೆಕ್ ಮಾಡಿ ಅವರೆಲ್ಲ ಸ್ಟಾಕ್ ಅಂತ ಹೇಳಬೇಕು, ಒಂದು 3 ತಿಂಗಳಷ್ಟು ಗ್ಯಾಪ್ ಇಟ್ಟು ಅವರೆಲ್ಲ ಪ್ರತಿಯೊಂದು ರೆಡಿ ಮಾಡಿದಾಗ ನಾವು ನಂಬಿಕೆ ಬರುತ್ತೆ. ನಾವು ಎಲ್ಲೋ ರೈತರು ಬೆಳೆದಿರ್ತಾರೆ, ಅದು ಮಳೆ ಬಿದ್ದು ಬಿದ್ದು ಕ್ವಾಂಟಿಟಿ ಹಾಳಾಗಿರ್ತದೆ, ಅದು ಗರ್ಭ ಹೊಡೆದೋಗಿರ್ತದೆ, ಆ ಬೀಜ ತಗೊಂಡು ರೈತರು ಬಿತ್ತಾರೆ, ಅದು ಲಾಸ್ ಆಗುತ್ತೆ ಅವನಿಗೆ ರೈತನಿಗೆ. ಹಂಗಾಗಿ ನಾವು ಬೀಜ ಮಾಡ್ಕೊಳೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಬೀಜ ರೆಡಿ ಮಾಡ್ಕೊಂಡು ಬಿತ್ತಬಹುದು, ಏನು ತಪ್ಪೇನಿಲ್ಲ. ಈಗ ಬೇಸಿಗೆ ಏನು ಬಿತ್ತನೆ ಮಾಡಿದ್ರೆ? ಈಗ ನಮ್ದು ಅವರೆಕಾಯಿ ಬಂದಿದೆ ಸರ್, ನಾವು ಅವರೆಕಾಯಿ ಅರಿತಾ ಇದೀವಿ. ಈಗ ಸ್ವಲ್ಪ ಈಗ ಒಂದು ತಿಂಗಳ ಮುಂಚೆನೇ ಬರಬೇಕಿತ್ತು ನಮ್ದು, ಯಾಕಂದ್ರೆ ಸ್ವಲ್ಪ ಶೀತಾಂಶ ಜಾಸ್ತಿ ಆಗಿ ನಮ್ದು ಕೆರೆ ಹಿಂದ್ಗಡೆ ಸೀಪೇಜ್ ಆಗಿದೆ. ಹಂಗಾಗಿ ನಮಗೆ ಒಳ್ಳೆ 45 ರೂಪಾಯಿ ರೇಟ್ ಸಿಗೋದು, ಈಗ 25 ರೂಪಾಯಿ ಇದೆ ರೇಟು. ನಾವು ಆ ಇದಕ್ಕೆ ಹಾಕೊಂಡು ಆ ಸದ್ಯ ಬರಲಿಲ್ಲ ನಮಗೆ, ಈಗ ಸ್ವಲ್ಪ ನಮ್ಮ ಸೀಪೇಜ್ ಏರಿ ಕೆರೆ ಹಿಂದ್ಗಡೆ. ಹಂಗಾಗಿ ಈಗ ಅವರೆಕಾಯಿ ಅರಿತಾ ಇದೀವಿ ಸರ್. ನಾವು ಎಷ್ಟು ಎಕರೆ ಹಾಕಿದ್ರೆ ಎಷ್ಟು ಎಕರೆ ಈಗ ಬಂದಿದೆ? ಈಗ 1 ಎಕರೆ ಅವರೆಕಾಯಿ ಇದೆ ಬಂದಿದೆ ಸರ್, ಪರವಾಗಿಲ್ಲ. ಒಳ್ಳೆಯ ಇಳುವರಿ ಬಂದಿದೆ. ಈ ಇಳುವರಿ ಕಡಿಮೆ ಸ್ವಲ್ಪ ಭೂಮಿ ಶೀತಾಂಶ ಜಾಸ್ತಿ ಆಗಿದೆ ಅಂದ್ನಲ್ಲ, ಅದರಿಂದ ಇಳುವರಿ ಸ್ವಲ್ಪ ಕಡಿಮೆ ಇದೆ. ಡ್ರೈ ಲ್ಯಾಂಡ್ ಆದರೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ತೊಂದರೆ ಇಲ್ಲ. ಈಗ ಮತ್ತೆ ಅಡಿಕೆ ಸಸಿ ಅಂತಂದ್ರೆ ನೀವು ಅವತ್ತಿನ ಒಂದು ಸಂದರ್ಭದಲ್ಲಿ ಎಲ್ಲಿ ತಂದು ನಾಟಿ ಮಾಡಿದ್ರೆ? ಕಾಟಿಹಳ್ಳಿ ಅಂತ ನಮ್ಮ ಸ್ನೇಹಿತರ ಮುಖಾಂತರ ಹೋಗಿ ಅದು ಗುಡಬ್ನಾಳ ಹತ್ರ ಒಂದು ಅದ್ರಲ್ಲಿ ತೋಟದಲ್ಲಿ ಅವ್ರು ಸೆಲೆಕ್ಷನ್ ನೋಡಿ ಆಯ್ಕೆ ಮಾಡಿ ಮರ ತಂದು ಹಾಕಿದ್ದೀನಿ ನಾವು, ಗೋಟ್ ಹಾಕಿದ್ದೀನಿ. ಈಗ ಗೋಟ್ ಅಂತಂದ್ರೆ ಯಾವ ರೀತಿ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ? ಗೋಟ್ ಅಂದ್ರೆ 25 ವರ್ಷದ ಮೇಲ್ಪಟ್ಟ ಮರ, 40 ವರ್ಷದ ಒಳಗಿನ ಮರಗಳ ಗೋಟನ್ನೇ ಆಯ್ಕೆ ಮಾಡೋದು ಒಳ್ಳೇದಂತ ನಾನು ಹೇಳಬಲ್ಲೆ. ಯಾಕೆ ಹಳೆ ಮರ ಆದ್ರೆ ಅಷ್ಟು ಸೂಕ್ತ ಅಲ್ಲ ಅಂತ? ಅತಿ ಹಳೆ ಮರ ಒಳ್ಳೇದಲ್ಲ ಅಂತ ನಮ್ಮ ಅನಿಸಿಕೆ ಪ್ರಕಾರ. ಯಾಕಂದ್ರೆ 50 ವರ್ಷದ ಮೇಲ್ಪಟ್ಟ ಒಳ್ಳೆ ಅಂತ ಕೆಲವು ತರ್ತಾರೆ. 50 ವರ್ಷದ ಮೇಲ್ಪಟ್ಟದ್ದು ಗಿಡ ಅದು ಸ್ಟ್ರೆಂತ್ ಕಳ್ಕೊಂಡಿರ್ತದೆ, ಅದು ಒಂಥರ ಏನಂದ್ರೆ ಅದು ಬಹಳ ಓಲ್ಡ್ ಆಗುತ್ತೆ, ಅದು ಅದರಲ್ಲಿ ಅಂತ ಇದಿರಲ್ಲ. 25 ವರ್ಷದ ಮೇಲ್ಪಟ್ಟ ಆದ್ರೆ ಉತ್ಕೃಷ್ಟವಾದ ಗಿಡ ಕಾಯಿ ಬಂದಿರುತ್ತೆ, ಆ ಗಿಡಕ್ಕೆ ಒಂದು ಇದಿರ್ತೈತೆ, ಆ ಗಿಡದನ್ನ ಆಯ್ಕೆ ಮಾಡೋದು ಒಳ್ಳೇದಂತ ನಾನು ಹೇಳಬಲ್ಲೆ. ಈಗ ಗೋಟ್ ತಂದ್ರ ಇಲ್ಲಿ ಸಸಿಗಳ ಅಂದ್ರೆ ಯಾವ ರೀತಿ ಮಾಡ್ಕೊಂಡ್ರೆ ನೀವು ಸಸಿಯನ್ನ? 2-3 ನಮೂನಿ ಮಣ್ಣು ತಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ 2-3 ತಿಂಗಳು ಅದನ್ನ ಚೆನ್ನಾಗಿ ಕೊಳೆ ಬಿಡಬೇಕು. ಆ ಕೊಳೆ ಅಂತ ಭೂಮಿನ ಪೆನ್ ಪ್ಯಾಕೆಟ್ ಮಾಡಿ ತುಂಬಿಟ್ಟು ಪ್ಯಾಕೆಟ್ ಹಾಕಿ ನಾವು ನೀರಲ್ಲಿ ಹಾಕಿ ಚೆನ್ನಾಗಿ ನೋಡ್ಕೊಂಡಿದ್ವಿ, ಚೆನ್ನಾಗಿ ಇಳುವರಿ ಬಂದಿದೆ, ಗಿಡ ಚೆನ್ನಾಗಿದೆ. ಈಗ ಮೊಳಕೆ ಬಂದ್ಮೇಲೆ ಪ್ಯಾಕೆಟ್ಗೆ ಹಾಕಿದ್ರೆ ನೇರವಾಗಿ ಗೋಟನ್ನೇ ಪ್ಯಾಕೆಟ್ಗೆ ಹಾಕಿದ್ರೆ? ನಾವು ಮೊಳಕೆ ತಂದಿಟ್ಟಿವಿ, ಮನೆಯಲ್ಲೇ ಇಟ್ಟಿದ್ದೀವಿ, ಮೊಳಕೆ ಬರ್ಸಿದ್ವಿ. ಮೊಳಕೆ ಬರ್ಸೋದ್ರಿಂದ ಭೂಮಿಯಲ್ಲಿ ಹಾಕಿದ್ರೆ ಕೆಲವೊಂದು ಚೆನ್ನಾಗಿ ಬರುತ್ತೆ, ಕೆಲವೊಂದು ಏನಾದರೂ ಹುಲ್ಲು ಕಳೆ ಕೀಟಗಳು ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲೇ ಸೇಫ್ಟಿ ಚೀಲ ಇಟ್ಬಿಟ್ಟು ಚೀಲಕ್ಕೆ ನೀರು ಹಾಕಿಬಿಟ್ಟು ನಾವು ಹಾಕಿದ್ವಿ. ಭೂಮಿಯಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಭೂಮಿ ತುಂಬ ಆಗಲಿಲ್ಲ, ಒಂದು 6-3 ತಿಂಗಳು ಕಳೆ ತೆಗೆಯೋದೆಲ್ಲ ಖರ್ಚು ಕಡಿಮೆ ಆಗುತ್ತೆ ಅಂತೇಳಿ ನಾವು ಮನೆಯಲ್ಲೇ ನೀರು ಇಟ್ಬಿಟ್ಟು ಅದರಲ್ಲಿ ಹಾಕಿ ಚೆನ್ನಾಗಿ ಮೊಳಕೆ ಬಂದಿದೆ. ಮೊಳಕೆ ಬಂದಾಗ ನಾವು ಸೆಲೆಕ್ಷನ್ ಒಂದೇ ಅಳತಿ ಗಿಡಗಳನ್ನೆಲ್ಲ ಆಯ್ಕೆ ಮಾಡಿ ನಾವು ಪ್ಯಾಕೆಟ್ ಮಾಡಿ ಒಂದೇ ಥರ ನಾವು ಹೊಲಕ್ಕೆ ಹಾಕೋಕ್ಕೂ ಅನುಕೂಲ ಆಗುತ್ತೆ ಅಂತೇಳಿ ನಾವು ಪ್ಯಾಕೆಟ್ನಲ್ಲೇ ಮನೆಯಲ್ಲೇ ಒಂದು ಮೊಳಕೆ ತರಿಸಿ ಮಾಡಿದ್ವಿ. ಈಗ ಸಸಿ ಮಾಡ್ಕೊಳ್ಬೇಕಾದ್ರೆ ಎಷ್ಟು ಕೆಜಿ ಪ್ಯಾಕೆಟ್ ಬಳಸ್ಬೇಕಂತ ಹೇಳ್ತೀರಾ? 2 ಕೆಜಿ ಪ್ಯಾಕೆಟ್ ಆದರೆ ಒಳ್ಳೇದನ್ಸುತ್ತೆ. ಸ್ವಲ್ಪ ದಿನ ಆದರೂ ನಾವು ತಕ್ಷಣ ಹೊಲಕ್ಕೆ ಹಾಕಕ್ಕಾಗಲಿಲ್ಲ ಅಂದ್ರೆ ಒಂದು ವರ್ಷನಾದರೂ ಇಡ್ಬೋದು, ಬೇಡ 1.5 ವರ್ಷ ಇಟ್ಟು ಹಾಕಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಬಲ್ಲ. ಈಗ ಎಷ್ಟು ವರ್ಷದ ಸಸಿ ನಾಟಿಗೆ ಸೂಕ್ತ ಅಂತ ಹೇಳ್ತೀರಾ? 1 ವರ್ಷದೊಳಗಿನ ಸಸಿ ಹಾಕಿದ್ರೆ ಏನು ತೊಂದರೆ ಇಲ್ಲ, ನಾವು ಚೆನ್ನಾಗಿ ನೀರು ಬಿಡಬೇಕು ಅದಕ್ಕಷ್ಟೇ. ಇಂಪಾರ್ಟೆಂಟ್ ಡ್ರಿಪ್ ಮಾಡಿಸ್ಬಿಟ್ಟೆ ಹಾಕಿದ್ರೆ ಒಳ್ಳೇದು ಉತ್ತಮವಾಗಿ. ಅತಿ ದೊಡ್ಡ ಗಿಡಕ್ಕಿಂತ 1 ವರ್ಷದ ಗಿಡ ಹಾಕೋದ್ರಿಂದ ಭಾಳ ಉತ್ತಮ. ನಾವೆಲ್ಲ 8 ತಿಂಗಳ ಸಸಿನ ಹಾಕಿದ್ವಿ, ಭಾಳ ಚೆನ್ನಾಗಿ ಬಂದಿದೆ ನಮ್ಗೆ. ಸಾಮಾನ್ಯವಾಗಿ ಅಡಿಕೆ ನಾಟಿ ಅಂತಂದ್ರೆ ಯಾವ ಕಾಲದಲ್ಲಿ ನಾಟಿ ಮಾಡಿದ್ರೆ ಸೂಕ್ತವಾಗಿ ಅಂದ್ರೆ ಎಲ್ಲ ಸಸಿಗಳು ಅಷ್ಟು ಹೋಗಲ್ಲ ಚೆನ್ನಾಗಿ ಎತ್ತಿಕೊಳ್ತಾವ ಅಂತ ಹೇಳ್ತೀರಾ? ಮುಖ್ಯವಾಗಿ ಡ್ರಿಪ್ ಮಾಡಿಸಿದಾಗ ಯಾವ ಕಾಲದಲ್ಲಾದ್ರೂ ನಾಟಿ ಮಾಡ್ಬೋದು. ಆಕ್ಚುಲಿ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ಕೆಲವೊಂದು ಬೇರ್ಗಳಲ್ಲಿ ಶೀತಾಂಶ ಜಾಸ್ತಿ ಆಗಿ ಚೆನ್ನಾಗಿ ಬೇರ್ ಡೆವಲಪ್ಮೆಂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಬೇಸಿಗೆ ಕಾಲದಲ್ಲೇ ನಾನು ನಾಟಿ ಮಾಡಿಸಿದೆ. ಯಾವಾಗಂದ್ರೆ ನವಂಬರ್ಗೆ ಹಾಕ್ಸಿದ್ದೆ ನಾನು. ನವಂಬರ್ಗೆ ಅಂದ್ರೆ ಒಳ್ಳೆ ಉತ್ಕೃಷ್ಟವಾಗಿ ದಿಂಡು ಭರಿತವಾಗಿ ಗಿಡ ಚೆನ್ನಾಗಿ ಮೇಲ್ಗಡೆ ಟೆಂಪರೇಚರ್ ಇದ್ರೂ ಪರವಾಗಿಲ್ಲ, ತೇವಾಂಶ ಚೆನ್ನಾಗಿ ನೀರು ಕೊಟ್ಟಾಗ ಚೆನ್ನಾಗಿ ಭೂಮಿಯಲ್ಲಿ ಹರಡ್ಬಿಡ್ತದೆ ಬೇರು. ಮೇಲ್ಗಡೆ ಟೆಂಪರೇಚರ್ ಇದ್ದಾಗ ಭೂಮಿಯಲ್ಲಿ ಚೆನ್ನಾಗಿ ತೇವಾಂಶ ಇದ್ದಾಗ ಚೆನ್ನಾಗಿ ಎಕ್ಸ್ಪೆಂಡ್ ಆಗಿ ಬೇರು ಗಿಡ ಭಾಳ ದಿಂಡು ಉತ್ಕೃಷ್ಟವಾಗಿ ಬರುತ್ತೆ ಅಂತೇಳಿ ಆದಷ್ಟು ಬೇಸಿಗೆ ಸಮಯದಲ್ಲೇ ಡ್ರಿಪ್ ಮಾಡಿಸ್ಬಿಟ್ಟು ಚೆನ್ನಾಗಿ ನೀರು ಕೊಟ್ಟರೆ ಒಳ್ಳೆ ಉತ್ತಮವಾಗಿ ಗಿಡ ತರಬೋದು ಅಂತ ನಾನು ಹೇಳಬಲ್ಲೆ. ಅಂದ್ರೆ ನವೆಂಬರ್ ಡಿಸೆಂಬರ್ನಲ್ಲಿ ನಾಟಿ ಮಾಡೋದು ಉತ್ತಮ ಅಂತ ಹೇಳಿ ಬೆಳೆ ಮಾಡ್ಬೋದು ಏನು ತಪ್ಪಿಲ್ಲ. ಮಳೆ ಕಡಿಮೆ ಇದ್ದಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಮುಂಗಾರಿಗೆ ಅಂತಿದ್ವಿ. ಸಿಕ್ಕಾಪಟ್ಟೆ ನೀರಿದ್ದಾಗ ಏನು ತೊಂದರೆ ಇಲ್ಲ, ನೀರಿಲ್ಲ ಅಂದ್ರೆ ಮತ್ತೆ ಮುಂಗಾರಿಯಲ್ಲಿ ನಾಟಿ ಮಾಡೋದು ಒಳ್ಳೇದಂತ ಹೇಳಬಲ್ಲೆ ನಾನು. ಈಗ ಸಸಿಗಳನ್ನ ಈಗ ತಮ್ಮ ಜಮೀನಿನಲ್ಲಿ ನಾಟಿ ಮಾಡಿದ್ರಲ್ಲ, ಯಾವ ಒಂದು ಪದ್ಧತಿಗಳನ್ನ ಅನುಸರಿಸಿದ್ರೆ ನೀವು? ನಾವು ಚಂಬು ಗುಂಡಿ ಅಂತೇಳಿ ನಾರ್ಮಲ್ ಆಗಿ ಒಂದು ಪ್ಯಾಕೆಟ್ ಲೆಕ್ಕಕ್ಕೆ ನಾವು ಇದು ಮಾಡಿದ್ವಿ. ಇನ್ನ ನಾವು ಚೆನ್ನಾಗಿ ಇನ್ನ ಮತ್ತೆಡಲ್ಲಿ ಮಾಡ್ಬೇಕಂದ್ರೆ ಕೆಲವು ಭೂಮಿಗಳಲ್ಲಿ ಪೋಷಕಾಂಶಗಳು ಕಡಿಮೆ ಇದ್ದಾಗ ನಾವು ಅದು ಭೂಮಿಯಲ್ಲಿ ಒಂದು ಸ್ವಲ್ಪ ಒಂದು ಅಡಿ ಆಳ ತೆಗೆದುಬಿಟ್ಟು ಚೆನ್ನಾಗಿ ಮಣ್ಣು ಗೊಬ್ಬರ ತುಂಬಿ ಸಸಿ ಇಟ್ಟರೆ ಇನ್ನೂ ಒಳ್ಳೆ ಉತ್ತಮ ಅಂತ ನಾನು ಹೇಳಬಲ್ಲೆ. ಈಗ ತಳಕ್ಕೆ ಈಗ ಬೇರೆ ಯಾವುದೇ ಕೊಟ್ಟಿಗೆ ಗೊಬ್ಬರ ಹಾಕ್ಲದ್ರು ನೀವು ಚೆನ್ನಾಗಿ ಬಂದಿದೆ ಗಿಡ? ಭೂಮಿ ಉತ್ಕೃಷ್ಟವಾಗಿದ್ರೆ ಏನು ಬೇಕಾಗಿಲ್ಲ. ಭೂಮಿ ಕರ್ಲಿದ್ದು ಭೂಮಿಯಲ್ಲಿ ಪೋಷಕಾಂಶಗಳು ಕೊರತೆ ಇದ್ದಾಗ ನಾವು ಕೊಟ್ಟಿಗೆ ಗೊಬ್ಬರಗಳನ್ನ ಭೂಮಿಗೆ ಹಾಕ್ಬಿಟ್ಟು ಹಾಕೋದೇ ಒಳ್ಳೆ ಉತ್ತಮ ಅಂತ ಹೇಳಬಲ್ಲೆ. ನೀವು ದಾಯ ಅಂತಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡಿದ್ರ? ನಾವು ದಾಯ ನಾವು ಸ್ವಲ್ಪ ಕಡಿಮೆ ಮಾಡಿದ್ವಿ. ದಾಯ ಕಡಿಮೆ ಮಾಡೋದು ತಪ್ಪದು, 8-9 ಉತ್ತಮವಾದ ಆಯ್ಕೆ ಅಂತ ಹೇಳ್ತೇನೆ ನಾನು. ನಾವು 6-8 ಮಾಡಿದ್ವಿ, ಸ್ವಲ್ಪ ಗಿಡ ಕಲ್ತ್ಬಿಟ್ಟು ಇಳುವರಿ ಕಡಿಮೆ ಆಗ್ತಿದೆ ನಮಗೆ. ನಾವು ನೆಕ್ಸ್ಟ್ 8-9 ಮಾಡೋದು ಉತ್ತಮ ಆಯ್ಕೆ ಅಂತ ಹೇಳಬಲ್ಲೆ. ಈಗ 6-8 ದಾಯ ಮಾಡಿ ಹಾಕಿದ್ರಲ್ಲ, ಏನ್ ಸಮಸ್ಯೆ ಆಗಿದೆ ನಿಮಗೆ? 6-8 ದಾಯದಿಂದ ನಮ್ಗೆ ಇಳುವರಿ ಕಡಿಮೆ ಆಗ್ತದೆ. ಒಂದ್ 4-5 ವರ್ಷ ಬರುತ್ತೆ, ಚೆನ್ನಾಗಿ ಬರುತ್ತೆ, ಆಮೇಲೆ ಇಳುವರಿ ತುಂಬಾ ಕಡಿಮೆ ಆಗ್ತಾ ಬರ್ತದೆ. ಬೇರೆ ಬೇರೆ ಕಲ್ತ್ಕೊಂಡಾಗ ಯಾವ್ದೇ ಆಗ್ಲಿ ಫಸಲಿ ಪೋಷಕಾಂಶಗಳು ಕಡಿಮೆ ಆಗ್ತದಲ್ಲ, ಇಳುವರಿ ಕಡಿಮೆ ಆಗ್ತದೆ. ಆದಷ್ಟು ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಗೆ 8-8 ಉತ್ತಮ ಆಯ್ಕೆ ಅಂತ ಹೇಳಬಲ್ಲೆ. ಈಗೆಲ್ಲ ನೀವು ಸಸಿ ನಾಟಿ ಮಾಡಿದ್ಮೇಲೆ ನೀರಿನ ಒಂದು ನಿರ್ವಹಣೆ ಯಾವ ರೀತಿ ಮಾಡಿದ್ರೆ? ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ ಆಯ್ ನೀರು ಬಿಟ್ರೆ? ಭೂಮಿ ತೇವಾಂಶ ಇದ್ದವಾದ್ರೆ ಆಯ್ ನೀರು ಹಾಯಿಸಬಹುದು. ಭೂಮಿ ತೇವಾಂಶ ಕಡಿಮೆ ಇದ್ದವಾದ್ರೆ ಡ್ರಿಪ್ಪೇ ಉತ್ತಮ. ಯಾಕಂದ್ರೆ ಇವಾಗ 90% ಇವಾಗ ಅಂದ್ರೆ ಯಾರು ಉತ್ತಮ ಸುಲಭವಾದ ಕೆಲಸ ನೋಡ್ಬೇಕಂದ್ರೆ ನಾವು ಯಾರು ಜವಾಬ್ದಾರಿಯಾಗಿ ಆಯ್ಸಕ್ಕಾಗಲ್ಲ ಅಂದ್ರೆ ನಾವು ಕಂಪಲ್ಸರಿ ಡ್ರಿಪ್ ಮಾಡೋದು ಒಳ್ಳೇದಂತ ಹೇಳಬಲ್ಲೆ. ಈಗ ತುಂಬಾ ಆಯ್ ನೀರು ಬಿಡೋದ್ರಿಂದ ಅಂದ್ರೆ ಕಳೆಗಳು ಜಾಸ್ತಿ ಬರ್ತವೆ? ತುಂಬಾ ಈಗ ಜಾಸ್ತಿ ಕಳೆಗಳು ಬಂದಾಗ ಅಂದ್ರೆ ಕಳೆನಾಶಕ ಈ ತರ ಸಿಂಪಡಣೆ ಮಾಡಿದ್ರೆ ನೀವು? ಆದಷ್ಟು ಕಳೆನಾಶಕ ಕಡಿಮೆ ಮಾಡಿದೀನಿ ನಾನು. ಭೂಮಿಯಲ್ಲಿ ಇರತಕ್ಕಂಥ ಜೀವಕೋಶಗಳನ್ನ ಆದಷ್ಟು ಕೊಂದಾಗ ಭೂಮಿ ಹಾಳಾಗೋಗುತ್ತಂತ ಉದ್ದೇಶಕ್ಕೆ ನಾವೇ ಮಾಡ್ತೀವಿ, ಆದಷ್ಟು ಏನೋ ಔಷಧಿಗಳು ಕಡಿಮೆ ಮಾಡಿ ನಾವ್ಯಾದ್ರೂ ರೋಟಾವೇಟ್ರು ಬಾಂಡ್ಲಿ ಹೊಡ್ಕೊಳ್ತೀವಿ. ಏನು ಅನಿವಾರ್ಯ ಪರಿಸ್ಥಿತಿ ತುಂಬಾ ಕರಿಕೆ ಇದೆ, ತುಂಬಾ ಅನಿವಾರ್ಯ ಕೆಲಸಗಾರ ಸಿಗಲಿಲ್ಲ, ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮಾತ್ರ ನಾವು ಔಷಧಿ ಬಳಸ್ತೀವಿ. ಯಥೇಚ್ಛವಾಗಿ ಔಷಧಿ ಬಳಸೋದ್ರಿಂದ ಏನು ಪ್ರಯೋಜನ ಇಲ್ಲ, ಭೂಮಿ ಹಾಳಾಗುತ್ತೆ, ಎರೆಹುಳೆಲ್ಲ ನಾಶ ಆಗ್ತವೆ. ನಮ್ಮಲ್ಲಿ ಎರೆಹುಳ ಚೆನ್ನಾಗಿದೆ, ನಾವು ಎರೆಹುಳ ಚೆನ್ನಾಗಿದೆ. ಮುಖ್ಯವಾಗಿ ಭೂಮಿಯ ಜೀವಕೋಶಗಳು, ನಮ್ಮ ದೇಹಕ್ಕೆ ಹೆಂಗ್ ಬೇಕ ಹಂಗೆ ಜೀವಕೋಶಗಳು ಇಲ್ಲ ಅಂದ್ರೆ ಯಾವುದು ಇಲ್ಲ. ನಾವು ಹಾಳು ಮಾಡ್ಕೊಂಡಂಗೆ ಭೂಮಿ ಚೆನ್ನಾಗಿಟ್ಕೊಂಡ್ವಿ ಅಂದ್ರೆ, ನಾವು ಒಂದು ವರ್ಷ ಗೊಬ್ಬರ ಹಾಕ್ಲಿದ್ರು ಭೂಮಿ ಚೆನ್ನಾಗಿದ್ರೆ ಇಳುವರಿ ಬರುತ್ತೆ. ಭೂಮಿ ಹಾಳಾಗಿತ್ತಂದ್ರೆ ಅನಿವಾರ್ಯ ಗೊಬ್ಬರ ಹಾಕ್ಲೇಬೇಕು, ದುಡ್ಡು ಖರ್ಚು ಮಾಡಲೇಬೇಕು. ಅರ್ಧ ಖರ್ಚು ಮಾಡಿ ಅರ್ಧ ಉಳಿದ್ರೆ ನಮಗೆ ನೆಮ್ಮದಿ ಸಿಗಲ್ಲ, 10% ಖರ್ಚು ಮಾಡಿ 80% 90% ದುಡ್ಡು ಉಳಿದ್ರೆ ನಮಗೆ ನೆಮ್ಮದಿ ಸಿಗುತ್ತೆ. ಆದಷ್ಟು ಭೂಮಿಯನ್ನು ಚೆನ್ನಾಗಿ ಕಾಪಾಡ್ಕೊಬೇಕು, ಇಂಪಾರ್ಟೆಂಟ್. ಈಗ ಜಮೀನಲ್ಲಿ ಈಗ ಎರೆಹುಳು ಇರೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರಿ ನಮ್ಮ ರೈತರಿಗೆ? ಕಸ ಕಡ್ಡಿ ತಿಂದ್ಬಿಟ್ಟು ನಾವ್ ಏನ್ ಹೊರಗಡೆ ರಂಜಕ, ಮ್ಯಾಗ್ನೀಷಿಯಂ, ಪೊಟಾಷಿಯಂ, ಎನಿವನ್ ಗೊಬ್ಬರಗಳು ಅದು ಎದುರು ಮುಖಾಂತರ ಬಂದ್ಬಿಟ್ಟು ಅದು ನಾವೇನ್ ರಂಜಕ ಅದನ್ನೆಲ್ಲ ಬಿಡುಗಡೆ ತಂದಾಕದ ಅದ ದೇಹದ ಮುಖಾಂತರ ಬಿಡುಗಡೆ ಮಾಡುತ್ತ ಅದು. ಆ ಪೋಷಕಾಂಶಗಳು ಬಿಡುಗಡೆ ಮಾಡೋದ್ರಿಂದ ನಮಗೆ ನಾವ್ ಹೊರಗಡೆ ತಂದಿರತಕ್ಕಂತ ಗೊಬ್ಬರಗಳನ್ನ, ಕೆಮಿಕಲ್ ಗೊಬ್ಬರಗಳನ್ನ ಕಡಿಮೆ ಮಾಡ್ಬೋದು. ಆಮೇಲೆ ಭೂಮಿನೂ ಹಾಳಾಗಲ್ಲ, ಆದ್ರೆ ನ್ಯಾಚುರಲ್ ಅದು ತಾಯಿ ಹಾಲಿದ್ದಂಗೆ. ಅದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ, ಭೂಮಿಗೆ ಏನು ತೊಂದರೆ ಇಲ್ಲ, ಸಾಕಷ್ಟು ರಂಜಕ ಸಿಗುತ್ತೆ ಎರೆಹುಳ ಗೊಬ್ಬರದಿಂದ. ಆಮೇಲೆ ತೇವಾಂಶ ಇಂಪಾರ್ಟೆಂಟ್ ನಮಗೆ, ನೀರೇನೇ ಮಳೆ ಇದ್ರೇನೆ ತೊಂದರೆ ಇಲ್ಲ. ಮಳೆ ಇಲ್ಲ ಅಂದಾಗ ನಾವು ಹೆಚ್ಚಿಗೆ ತೇವಾಂಶ ಬೇಕಂದ್ರೆ ಭೂಮಿಗೆ ನಾವು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ಬೇಕು. ರಾಸಾಯನಿಕ ಗೊಬ್ಬರಗಳು ಏನ್ ಮಾಡ್ತಾವೆ, ತೇವಾಂಶನೆಲ್ಲ ಬೇಗ ಡ್ರೈ ಮಾಡ್ತದೆ, ಕೆಮಿಕಲ್ ಇರೋದ್ರಿಂದ ಭೂಮಿ ಬೇಗ ಹಾರ್ಡ್ ಆಗುತ್ತೆ. ಈ ಹೆಚ್ಚಿಗೆ ಸರ್ಕಾರಿ ಗೊಬ್ಬರ ಬಳಸಲಂಗೆ ನ್ಯಾಚುರಲ್ ಆಗಿ ನಾವು ಎರೆಹುಳ ಗೊಬ್ಬರ ಬಳಸೋದ್ರಿಂದ ತೇವಾಂಶ ಕಂಡಿಡ್ಕೊಬಹುದು, ಮುಖ್ಯವಾಗಿ ನೀರಿನ ಉಳಿತಾಯ ಮಾಡಬಹುದು. ಈಗ ಅಡಿಕೆ ಬೆಳೆಗೆ ಏನಾದ್ರು ಜೀವಾಮೃತ ಈ ತರ ಏನಾದ್ರು ಮಾಡಿಕೊಡ್ತಾ ಇದ್ರೆ? ನಾವು ಈ ವರ್ಷ ಮಾಡಿಲ್ಲ, ನಾವು ಫಸ್ಟ್ಗೆ ಒಂದ್ ವರ್ಷ ನಾವು ಮೊದಲು ತೋಟ ಕಳ್ಕೊಂಡಾಗ ಮಾಡಿದ್ವಿ, ಇವಾಗ ಏನು ಮಾಡಿಲ್ಲ. ನಾವು ಆದಷ್ಟು ಕೆಮಿಕಲ್ ಹೆಚ್ಚಿಗೆ ಬಳಸ್ತಾ ಇಲ್ಲ, ಆದಷ್ಟು ದ್ವಿದಳ ಧಾನ್ಯ ಬೆಳೀತಾ ಇದೀವಿ. ಆಮೇಲೆ ಮಲ್ಚಿಂಗ್ ಅದು ಇದು ಸದೆ ಸಪ್ಪು ಎಲ್ಲ ಬಿದ್ದದನ್ನೆಲ್ಲ ಮುಚ್ತಾ ಇದ್ದೀವಿ. ಹಂಗಾಗಿ ಭೂಮಿ ಏನು ನಾವು ಎರೆಹುಳ ಜೀವಾಮೃತ ಮಾಡಿದ ಪ್ರಕಾರನೇ ಭೂಮಿ ಚೆನ್ನಾಗಿದೆ, ಭೂಮಿ ಏನು ಹಾಳಾಗಿಲ್ಲ. ಭೂಮಿ ಹಾಳಾಗಲಿಲ್ಲ ಅಂದರೆ ಏನು ಬೇಕಾಗಿಲ್ಲ ನಾವು, ಇಲ್ಲಾಂದ್ರೆ ಭೂಮಿ ಚೆನ್ನಾಗಿರ್ಬೇಕು, ಇನ್ನೂ ಚೆನ್ನಾಗಿರ್ಬೇಕು, ಎರೆಹುಳ ಕೂಟ ಬೇಕಂದರೆ ನಾವು ಜೀವಾಮೃತ ಮಾಡೋದು ಭಾಳ ಒಳ್ಳೆ, ನಾಟಿ ಹಸುವಿನ ಗಂಜಳ ಮತ್ತು ಇದನ್ನು ಹಾಕೋದ್ರಿಂದ ಅದಕ್ಕೆ ಎರೆಹುಳಕ್ಕಿನ್ನ ಉತ್ಕೃಷ್ಟವಾದ ಆಹಾರ ಸಿಗುತ್ತೆ. ಎರೆಹುಳ ಎಲ್ಲಾದರೂ ನಾವೆಲ್ಲ ಗೊಬ್ಬರ ಹಾಕಿ ಹಾಕಿ ಎರೆಹುಳ ಎಲ್ಲೆಲ್ಲ ಉಳೋಗಿರೋ ಎರೆಹುಳ ಕೂಡ ಆ ಸ್ಮೆಲ್ಲಿಗೆ ಹತ್ರ ಬಂದು ಮತ್ತೆ ನಮ್ಮ ಭೂಮಿಯೊಳಗೆ ಸೇರ್ಕೊಳ್ತಾವ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹಸುವಿನ ಗಂಜು ಹಸುವಿನ ಗೋತವನ್ನು ಬಳಸೋದ್ರಿಂದ ಆ ತಕ್ಷಣ ಬಂದು ಹೀರ್ಕೊಳ್ತದೆ ಅದನ್ನು ಹುಳ, ಅದ್ರ ರಸ ಅದಕ್ಕೆ ಆಕರ್ಷಣೆ ಮಾಡ್ಕೊಳ್ತದಂದ್ರೆ ಅದನ್ನ ಹಾಕೋದು ಉದ್ದೇಶ ಹೇಳೋದು. ಈಗ ಪ್ರಾರಂಭದಲ್ಲಿ ಬಾಳೆ ಅಂತ ಬೆಳೆಗಳನ್ನೇನು ಬೆಳೆಯಲಿಲ್ಲ ನೀವು? ಬಾಳೆ ಹಾಕೋದ್ರಿಂದ ಹೇಳೋದ ಬಂದ್ರೆ ಗಿಡಗಳು ಒಂದ್ 2 ವರ್ಷ ಬೆಳಿಬಹುದು. ಆದಷ್ಟು ನನ್ನ ಅನಿಸಿಕೆ, ನನ್ನ ಅನುಭವದ ಪ್ರಕಾರ ಬಾಳೆ ಏನು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅದು ತುಂಬಾ ಬೇರಿಂದ ಅದು 2 ವರ್ಷ ಗಿಡ ಅದು ಸ್ವಲ್ಪ ವೀಕ್ ಆಗುತ್ತೆ, ಗಿಡ ಅಂತ ಸ್ಟ್ರೆಂತ್ ಬರಲ್ಲ. ಈ ನ್ಯಾಚುರಲ್ ಬಾಳೆ ಹಾಕಿದಂಗೆ ಬಿಟ್ಟರೆ ಗಿಡ ನೋಡಿದೀನಿ, ಬಾಳೆ ಹಾಕಿ ಗಿಡನೂ ನೋಡಿದೀನಿ. 2 ವರ್ಷ ಏನ್ ಮಾಡ್ತಾರೆ ರೈತರು ಅಂದ್ರೆ ನಾವು ಅತ್ಲಾಗ ಬೇಕು ನಮಗೆ ಲಾಭ ಬೇಕಂತ 2 ವರ್ಷ ಬೆಳ್ಕೊಂತಾರೆ, ಬೆಳ್ಕೊಬಹುದು ಅವ್ರವ್ರ ಆಯ್ಕೆ. ಅದು ನನ್ನ ಅನಿಸಿಕೆ ಪ್ರಕಾರ ಬಾಳೆ ಏನು ಸೂಕ್ತ ಅಲ್ಲ ಅಡಿಕೆ ಒಳಗಡೆ ಅಂತ ಹೇಳಬಲ್ಲ. ಈಗ ಸಾಕಷ್ಟು ಅಡಿಕೆಯಲ್ಲಿ ನೀವು ದ್ವಿದಳ ಧಾನ್ಯಗಳನ್ನ ಬೆಳೀತಾ ಇದ್ರಿ, ಜೊತೆಗೆ ಯಾವುದು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರನೂ ಕೊಡ್ತಾ ಇಲ್ಲ, ಯಾವುದೇ ಕಳೆನಾಶಕಗಳನ್ನ ಹೆಚ್ಚಾಗಿ ಸಿಂಪಡಣೆ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮ ಒಂದು ಅಡಿಕೆ ಬೆಳೆಗೆ ಏನಾದರೂ ರೋಗ ರುಜಿನ ಈ ತರ ಏನಾದರೂ ಕಂಡು ಬಂದಿದೆಯಾ? ಯಾವುದೇ ರೋಗ ಬಿದ್ದಿಲ್ಲ, ಬಟ್ ನಾವು ಒಂದ್ಸಲ ಸ್ಪ್ರೇ ಮಾಡಿಸಿದೀವಿ. ಹೆಂಗಾದ್ರೂ ಮುನ್ನೆಚ್ಚರಿಕೆಯಾಗಿ ಏನಾದರೂ ಕರಿಜಿಗಿ ಅಂತ ಏನಾದರೂ ಸಣ್ಣ ಪುಟ್ಟ ಮೈಟ್ಸ್, ರೆಡ್ ಮೈಟ್ಸ್ ಅಂತ ಬರುತ್ತೆ, ಅದು ಆ್ಯಕ್ಚುಲಿ ಮೇಲ್ಗಡೆ ಇದ್ದ ವೆದರ್ ಕ್ಲೈಮೇಟ್ ವೇರಿಯೇಷನ್ನಿಂದ ಬರುತ್ತೆ. ಅದು ಒಂದ್ಸಲ ಮೇಲ್ಗಡೆ ಸ್ಪ್ರೇ ಮಾಡಿಸಿರ್ತೀವಿ, ನಾವು ವರ್ಷಕ್ಕೊಂದ್ಸಲ ಸ್ಪ್ರೇ ಮಾಡ್ತೀವಿ. ಬಟ್ ಏನು ರೋಗ ಏನು ಬಿದ್ದಿರಲ್ಲ, ಬಟ್ ಬೀಳದೇ ಇರಲಿ, ಮುಂದೆ ಏನಾದ್ರು ಆಗ್ಲಂಗಿರಲಿ, ಇಳುವರಿ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಅರಳು ಉದ್ರಲಂಗೆ ಏನು ಆಗ್ಲಂಗಿರಲಿ ಅಂತೇಳಿ ಒಂದ್ಸಲ ಸ್ಪ್ರೇ ಮಾಡಿಸ್ತೀವಿ ಸರ್ ಮೇಲ್ಗಡೆ. ಈಗ ಅಡಿಕೆ ಅಂತಂದ್ರೆ ನೀವು ಬಂದಾಗ ಯಾವ ರೀತಿ ಮಾರಾಟ ಮಾಡ್ತೀರಾ? ನಾವು 2 ಸಲನೂ ನಾವು ಸ್ವಂತಕ್ಕೇನು ಮಾಡಿಲ್ಲ, ಕೇಣಿ ಕೊಟ್ಟಿದ್ದೀವಿ ಸರ್. ನಾವು ಅದು ತೋಟಕ್ಕೆ 1 ಎಕರೆ ಗಿಡದ ಲೆಕ್ಕ ಮಾಡಿಬಿಟ್ಟು ಕೇಣಿ ಲೆಕ್ಕ ಕೊಟ್ಟಿದ್ದೀವಿ ನಾವು. ಈಗ ಒಂದು ಗಿಡದಲ್ಲಿ ಎಷ್ಟು ಗೊಂಚಲು ಬಂದ್ರೆ ನಿಮಗೆ ಅದು ಒಳ್ಳೆ ಇಳುವರಿ ಅಂತ ಹೇಳ್ತೀರಾ? ಉತ್ತಮವಾಗಿ ಅಂದ್ರೆ 5 ಗೊನೆ ಬರಬೇಕು ಮಿನಿಮಮ್, ಅಂದ್ರೆ 4-5 ಗೊನೆ ಬಂದ್ರೆ ಸಾಕು ಒಂದು ಗಿಡಕ್ಕೆ. ಭೂಮಿ ಚೆನ್ನಾಗಿದ್ದು ಅಂದ್ರೆ 5-6 ಗೊನೆ ಬರುತ್ತೆ, ಬೇಡ ಮಿನಿಮಮ್ 3-5, ಕನಿಷ್ಠ 4-5 ಇದ್ರೆ ಏನು ತೊಂದರೆ ಇಲ್ಲ, ಒಳ್ಳೆ ಇಳುವರಿ ಬರುತ್ತೆ. ಈಗ 5 ಗೊನೆ ಬಂತಂತಂದ್ರೆ ಹಸಿಕಾಯಿ ಅದರಲ್ಲಿ ಎಷ್ಟು ಕೆಜಿ ಬರಬಹುದು ಅಂತ ಹೇಳ್ತೀರಾ? ಹಸಿಕಾಯಿ ಅಂದ್ರೆ 1 ಎಕರೆಗೆ 200 ಕ್ವಿಂಟಲ್ ತನಕ ಬೆಳಿಬಹುದು ನಾವು. ಈಗ ನೇರವಾಗಿ ನೀವು ಹಸಿಕಾಯಿ ಮಾರಾಟ ಮಾಡೋದಕ್ಕಿಂತ ಹೆಚ್ಚಿನ ಲಾಭ ಗಳಿಸಬಹುದು ಅಂತಂದ್ರೆ, ನೀವು ಈಗ ಸುಲ್ಸಿ ಬೇಯಿಸಿ ಮಾರಾಟ ಮಾಡಿದ್ರೆ ಹೆಚ್ಚಿನ ಒಂದು ಲಾಭ ಗಳಿಸಬಹುದು ಅಂತ ರೈತರು, ಆ ತರ ಮಾಡಬಹುದಲ್ಲ ನೀವು? ಮಾಡ್ಬೋದು, ಅದರಿಂದ ಲೇಬರ್ಸ್ ಗಳು ಸಮಸ್ಯೆ ಇರುತ್ತೆ, ಅದ್ರ ಬಗ್ಗೆ ಕೆಲವರಿಗೆ ಐಡಿಯಾ ಇರಲ್ಲ, ಒಬ್ರು ಸಿಗ ತಗೊಳಕ್ ರಾಡಿ ಇರಲ್ಲ ಅಂತ ಹೇಳ್ಬಿಟ್ಟು ಕೇಣಿ ಅಂತ ಕೊಡ್ತಾರೆ. ಕೇಣಿ ಮುಖಾಂತರ ಅಂದ್ರೆ ಒಬ್ಬರಿಗೆ ತಕ್ಷಣ ಅವರಿಗೆ ಸುಲಭವಾದ ಮೆಥಡ್ ಅದು, ಎಲ್ಲರೂ ಕೇಣಿ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ರೈತರು ಕೆಲವರು ಅವರು ಆಯ್ಕೆ ಮಾಡ್ಕೊಳ್ತಾರೆ. ಕೆಲವರು ಬುದ್ಧಿವಂತ ರೈತರು ನಮಗಿರಲಿ ಅಂತ ಹೇಳ್ತಾರೆ, ಅವ್ರಿಗೆ ಒಂದು ತೊಂದರೆ ಇಲ್ಲ, 50,000 ಉಳಿಯಿತು 1 ಎಕರೆ ಮಾಡಿದ್ರಿ. ಒಟ್ಟಾರೆ ಕೃಷಿ ನಿಮಗೆ ಲಾಭದಾಯಕವಾಗಿ ಅದರಿಂದ ನಮಗೆ ನೆಮ್ಮದಿ ಸಿಗುತ್ತೆ. ನಾವು ಲಾಸ್ ಮಾಡಿ ಲಾಸ್ ಮಾಡಿದಾಗ ಅಂದ್ರೆ ನಾವು ಅದ್ರ ಬಗ್ಗೆ ಆಸಕ್ತಿ ಕಳ್ಕೊಳ್ತೀವಿ. ಕೃಷಿ ಬಿಟ್ಟು ಎಷ್ಟೋ ಜನ ಹೊರಗಡೆ ಹೋಗಿದ್ದಾರೆ. ಅದು ವ್ಯವಸಾಯ ಅಂದ್ರೆ ಬೇಡಪ್ಪ, ವ್ಯವಸಾಯ ಅಂದ್ರೆ ಒಂಥರ ಅಲರ್ಜಿ, ಒಂದು ಹೆಣ್ಣು ಕೊಡಕ್ಕೂ ಆಸೆ ಪಡಲ್ಲ ಯಾರು, ಯಾಕಂದ್ರೆ ಅಷ್ಟು ಅದರಿಂದ ನೋವು ಪಟ್ಟಿದ್ದಾರೆ. ಅದ್ರ ಬಗ್ಗೆ ಗೊತ್ತಿರಲ್ಲ ಕೆಲವು ರೈತರಿಗೆ. ಸುಮ್ನೆ ಏನು ಬೆಳಿಬೇಕಾ, ಯಾರೋ ಬೆಳೆದ್ರ ಅಂತ ನಾವು ಬೆಳೆಯಕ್ಕಾಗಲ್ಲ. ಯಾರೋ ಮಾಡಿದ್ರೆ ಯಾರಾದ್ರು ಅಂದ್ರೆ ಮುಖ್ಯವಾಗಿ ತಿಳ್ಕೊಬೇಕು. ನಾಲ್ಕು ಜನ ರೈತರ ಹತ್ರ ಫೀಲ್ಡ್ಗೆ ಹೋಗ್ಬೇಕು, ರೈತರ ಅನುಭವ ತಿಳ್ಕೊಬೇಕು. ರೈತರ ಅನುಭವಕ್ಕಿಂತ ಯಾವ ಮೆಡಿಸಿನ್ ಕಂಪ್ನಿಗೆ ಐಡಿಯಾ ಇರಲ್ಲ, ಅವ್ನು ಮೆಡಿಸಿನ್ ಕಂಪ್ನಿ ತಯಾರಕ್ಕೆ ಅಷ್ಟೇ ಅವನು. ಮುಖ್ಯವಾಗಿ ರೈತನ ಅನುಭವ ಭಾಳ ಇಂಪಾರ್ಟೆಂಟ್ ಇರ್ತದೆ. ಯಾವುದೇ ಬೆಳೆ ಬೆಳಿಬೇಕಾದ್ರೆ ಅನುಭವ ರೈತ ಹತ್ರ ಚರ್ಚೆ ಮಾಡಿ ಅದ್ರ ಲಾಭ ನಷ್ಟ ಅವನಿಗೆ ಅರಿವಿರ್ತೈತೆ, ಅವ್ನ ಖರ್ಚು ಸುಖ ಗೊತ್ತಿರ್ತೈತೆ. ಈಗ ಡಾಕ್ಟರ್ ಗುಳಿಗೆ ಕೊಡ್ತಾನಂದ್ರೆ ಎಲ್ಲ ಗುಳಿಗೆನೂ ನುಂಗಕ್ಕಾಗಲ್ಲ, ನಾವು ಎಲ್ಲ ಗುಳಿಗೆನೂ ವರ್ಕ್ ಮಾಡಲ್ಲ. ಹಂಗಾಗಿ ಅನುಭವ ರೈತನ ಸಲಹೆ ಪಡೋದು, ರೈತರು ವ್ಯವಸಾಯ ಮಾಡೋದು ಉತ್ತಮ ಅಂತ ಹೇಳಬಲ್ಲ. ಒಳ್ಳೇದು ಯೋಗೇಶ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯಲ್ಲಿನ ಅನುಭವಗಳು ಈ ಕುರಿತು ಇದುವರೆಗೂ ಚಿತ್ರದುರ್ಗ ತಾಲೂಕು ಯಳಗೋಡು ಗ್ರಾಮದ ಕೃಷಿಕ ಜಿಎಲ್ ಯೋಗೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೋಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಈಗ ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ ಬನ್ನಿ. ಕೊಟ್ಟೂರು ಮಾರುಕಟ್ಟೆ ಧಾರಣೆ ಇಂತಿದೆ. ಕಡಲೆಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 4,694 ರೂಪಾಯಿಗಳಿಂದ ಗರಿಷ್ಠ 4,737 ರೂಪಾಯಿಗಳು. ಹರಳು ಬೀಜ ಕನಿಷ್ಠ ಮತ್ತು ಗರಿಷ್ಠ ಪ್ರತಿ ಕ್ವಿಂಟಲ್ಗೆ 6,769 ರೂಪಾಯಿಗಳು. ಅಲಸಂದೆ ಕೌಪಿಯ 6,319 ರೂಪಾಯಿಗಳಿಂದ 7,111 ರೂಪಾಯಿಗಳು. ನೆಲಗಡಲೆ 4,569 ರೂಪಾಯಿಗಳಿಂದ 8,190 ರೂಪಾಯಿಗಳು. ಹುರುಳಿಕಾಳು 5,513 ರೂಪಾಯಿಗಳಿಂದ 5,563 ರೂಪಾಯಿಗಳು ಗರಿಷ್ಠವಾಗಿರುತ್ತದೆ. ಹೈಬ್ರಿಡ್ ಮೆಕ್ಕೆಜೋಳ 2,145 ರೂಪಾಯಿಗಳಿಂದ 2,189 ರೂಪಾಯಿಗಳು. ಹೈಬ್ರಿಡ್ ರಾಗಿ 2,223 ರೂಪಾಯಿಗಳಿಂದ 2,526 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ 5,066 ರೂಪಾಯಿಗಳಿಂದ 7,707 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಪಿ ಅಡಕೆ 45,600 ರೂಪಾಯಿಗಳಿಂದ ಗರಿಷ್ಠ 46,000 ರೂಪಾಯಿಗಳು. ಬೆಟ್ಟೆ ಅಡಿಕೆ 35,100 ರೂಪಾಯಿಗಳಿಂದ 35,500 ರೂಪಾಯಿಗಳು. ಕೆಂಪುಗೋಟು ಅಡಿಕೆ 30,000 ರೂಪಾಯಿಗಳಿಂದ 30,400 ರೂಪಾಯಿಗಳು. ರಾಶಿ ಅಡಿಕೆ 45,100 ರೂಪಾಯಿಗಳಿಂದ 45,500 ರೂಪಾಯಿಗಳು. ಬಳ್ಳಾರಿ ಮಾರುಕಟ್ಟೆಯನ್ನು ನೋಡುವುದಾದರೆ ಅಲಸಂದೆ ಕಾಳು ಕನಿಷ್ಠ 6,869 ರೂಪಾಯಿಗಳಿಂದ ಗರಿಷ್ಠ 7,135 ರೂಪಾಯಿಗಳು. ಸಜ್ಜೆ ಹೈಬ್ರಿಡ್ 2,227 ರೂಪಾಯಿಗಳಿಂದ 2,970 ರೂಪಾಯಿಗಳು. ಕಡಲೆಕಾಳು 4,225 ರೂಪಾಯಿಂದ 4,869 ರೂಪಾಯಿಗಳು. ಉದ್ದಿನಕಾಳು ಕನಿಷ್ಠ ಮತ್ತು ಗರಿಷ್ಠ 6,812 ರೂಪಾಯಿಗಳು. ನೆಲಗಡಲೆ ಕನಿಷ್ಠ 4,069 ರೂಪಾಯಿಗಳಿಂದ ಗರಿಷ್ಠ 7,859 ರೂಪಾಯಿಗಳು. ಹುರುಳಿಕಾಳು 5,210 ರೂಪಾಯಿಗಳಿಂದ 5,360 ರೂಪಾಯಿಗಳು. ಜೋಳ 1,809 ರೂಪಾಯಿಗಳಿಂದ 3,229 ರೂಪಾಯಿಗಳು. ಮೆಕ್ಕೆಜೋಳ 1,979 ರೂಪಾಯಿಗಳಿಂದ ಗರಿಷ್ಠ 2,227 ರೂಪಾಯಿಗಳು. ನವಣೆ ಹೈಬ್ರಿಡ್ 2,740 ರೂಪಾಯಿಗಳಿಂದ ಗರಿಷ್ಠ 3,346 ರೂಪಾಯಿಗಳು. ತೊಗರಿ 3,670 ರೂಪಾಯಿಗಳಿಂದ 7,150 ರೂಪಾಯಿಗಳು. ಇದು ಇಂದಿನ ಪೇಟೆ ಧಾರಣೆ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ.